ರೈತ ಬಾಂಧವರು ಬೀಜಗಳನ್ನು ಪ್ರತಿ ವರ್ಷನೂ ಸಂಗ್ರಹಣೆ ಮಾಡ್ತಾಯಿರ್ತಾರೆ. ನಮ್ಮ ದೇಶದ ಆಹಾರ ಉತ್ಪಾದಕತೆ ಎಷ್ಟು ಮತ್ತು ಯಾವ ರೀತಿ ಸಂಗ್ರಹಣೆ ಆಗುತ್ತೆ, ಸಂಗ್ರಹಣೆ ಮಾಡಿದಂಥ ದವಸ ಧಾನ್ಯಗಳಲ್ಲಿ ಶೇಕಡ ಎಷ್ಟು ಭಾಗ ಕೀಟಗಳಿಂದ ಹಾಳಾಗತ್ತೆ, ಇದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ. ನಮಸ್ಕಾರ. ನಮ್ಮ ಭಾರತ ದೇಶ ಉತ್ಪಾದನೆಯಲ್ಲಿ ಏನು ಕಡಿಮೆ ಇಲ್ಲ, ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ಜನಸಂಖ್ಯೆನೂ ಹೆಚ್ಚು ಆಗ್ತಾ ಇದೆ. ಒಂದು ಉದಾಹರಣೆಗೆ ತಗೊಂಡ್ರೆ 1950 ನಮ್ಮ ದೇಶದ ಉತ್ಪಾದಕತೆ ಬರೀ 50 million tons ಇತ್ತು, ಇವತ್ತಿನ ದಿವಸ ನೋಡಿದ 310 million tons ದಾಟಿದೆ. ಸೊ ಅಷ್ಟು ಉತ್ಪಾದಕತೆ ಇದೆ. ಬಟ್ ಅದರಲ್ಲಿ ಏನಂತಂದ್ರೆ ನಮ್ಮಲ್ಲಿ ರೈತರು ಏನಂತಂದ್ರೆ ಅಷ್ಟು ಬೆಳೆದಂತ ಇಷ್ಟು ಧಾನ್ಯನೋ ಜಾಸ್ತಿ ಬೆಳೀತಿರ್ತಾರೆ, ಬೆಳೆದ ನಂತರ ಅದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಈಗೇನಂದ್ರೆ ಹೆಚ್ಚಾಗಿ ಬೆಳೆದಿರ್ತಾರೆ, ಅದನ್ನ ಬೆಳೆದನ್ನ ವೈಜ್ಞಾನಿಕ ರೀತಿಯಾಗಿ ಅದನ್ನ ಸಂಗ್ರಹಣೆ ಮಾಡೋದಂದ್ರೆ ಬರೀ 80-90 million tons ಸಂಗ್ರಹಣೆ ಮಾಡ್ತಾರೆ. ಉಳಿದದ್ದೆಲ್ಲ ಏನಂತಂದ್ರೆ ರೈತರು ತಮ್ಮ ಸ್ಟೋರ್ ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಆ ರೀತಿಯಾಗಿ ಅದನ್ನ ಸಂಗ್ರಹಣೆ ಮಾಡ್ತಾರೆ ಬೆಳೆದಿರುವಂತ ಕಾಳುಗಳನ್ನು. ಈಗ ಮುಖ್ಯವಾಗಿ ಸಂಗ್ರಹ ಮಾಡಿದ ಬೀಜಗಳಲ್ಲಿ ಶೇಕಡ ಎಷ್ಟು ಭಾಗ ಕೀಟಗಳಿಂದ ಹಾಳಾಗತ್ತೆ ಅಂತ ಹೇಳ್ತಿರ್ತಾವ? ಈ ಕೀಟಗಳಿಂದ ಹಾಳಾಗೋದಂತಂದ್ರೆ ನಾನು ಹೇಳಿದೆ 1,310,000 tons ಬೆಳೀತಾರೆ ರೈತರು. ಅದರಲ್ಲಿ ಏನಂತಂದ್ರೆ 70% ಅಷ್ಟು ಸಂಗ್ರಹಣೆ ಮಾಡಬೇಕಾಗುತ್ತೆ. ಎದಕ್ಕೆ ಅಂತಂದ್ರೆ, ಯಾಕಂದ್ರೆ ಈಗ ರೈತರು ಹೆಚ್ಚಾಗಿ ಎದಕ್ಕೆ ಸಂಗ್ರಹಣೆ ಮಾಡೋದು ಮುಖ್ಯ ಅಂತ ನಿಮಗೆ ತಿಳಿಸೋದಂದ್ರೆ, ಒಂದು ಹೆಚ್ಚಾಗಿ ಬೆಳೆದಿರ್ತಾರೆ ಆ ಟೈಮಲ್ಲಿ ಮಾರ್ಕೆಟಲ್ಲಿ ರೇಟ್ ಇರಲ್ಲ, ಸೊ ಆ ಟೈಮಿಗೆ ಅವರು ತಡ್ಕೋಬೇಕು, ಯಾಕಂದ್ರೆ ಮಾರಿದ್ರೆ ಲಾಸ್ ಅಲ್ಲಿ ಹೋಗ್ತಾರೆ. ಮತ್ತೆ ಇನ್ನೊಂದು ಕೆಲವು ರೈತರು ಅಂದ್ರೆ ಬೀಜಕ್ಕಾಗಿ ಬೆಳೆದಿರ್ತಾರೆ ಬೀಜ ಅಂತೇಳಿ, ಸೊ ಈ ಬೀಜಗಳನ್ನು ಅವರು ಸಂರಕ್ಷಣೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಮುಂದಿನ ಸಲ ಮತ್ತೆ ಬಿತ್ತೋ ತನಕ ಅದನ್ನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಅದು ಅವ್ರಿಗೆ 100% ಲಾಸ್ ಅನ್ಬೋದು. ಯಾಕಂದ್ರೆ ಮೊಳಕೆ ಪ್ರಮಾಣ ಕಾಳುಗಳು ಹಾಳಾದ್ ಅಂದ್ರೆ ಮೊಳಕೆನೆ ಒಡೆಯೋದಿಲ್ಲ, ಅದಕ್ಕೆ ಇದ್ರ ಬಹಳ ಮುಖ್ಯ. ಇದ್ರಲ್ಲಿ ಎಷ್ಟು ಪರ್ಸೆಂಟ್ ಹಾಳಾಗುತ್ತಂದ್ರೆ 100 quintals ಬೆಳೆದ್ರೆ ಅದ್ರಲ್ಲಿ 10 quintals ಆದ್ರೂ ಹಾಳಾಗ್ತದೆ ಪ್ರತಿ ವರ್ಷ ಕೀಟಗಳಿಂದ ಅಥವಾ ಮತ್ತು ಇಲಿಗಳಿಂದ. ಮುಖ್ಯವಾಗಿ ಏನಂದ್ರೆ 10% ಅಷ್ಟು ಹಾಳಾಗ್ತದೆ ಕೀಟಗಳು, ಇಲಿಗಳು, ಪಕ್ಷಿಗಳು, ತೇವಾಂಶ, ಈ ರೀತಿ ವಿವಿಧ ತರ ಇವೆಲ್ಲ ಏನಂದ್ರೆ ಬೆಳೆದ್ರಲ್ಲೇ ಒಂದು ಭಾಗದಷ್ಟು ಹಾಳಾಗ್ತಾನೆ ಹೋಗುತ್ತೆ ಪ್ರತಿ ವರ್ಷ. ಈಗ ತಾವು 10% ಹಾಳಾಗತ್ತೆ ಅಂತ ಹೇಳಿದ್ರೆ ಸಂಗ್ರಹ ಮಾಡಿದಂತ ಒಂದು ಬೀಜಗಳಲ್ಲಿ ಇದ್ರ ಬೆಲೆ ಎಷ್ಟಾಗಬಹುದು ಅಂದಾಜಾಗಿ? ಇದರ ಬೆಲೆ ಒಂದು ಅಂದಾಜಿನ ಪ್ರಕಾರ, ಯಾಕಂದ್ರೆ ಇದುವರೆಗೆ ಯಾರು ಅಷ್ಟು ವೈಜ್ಞಾನಿಕ ರೀತಿಯಾಗಿ ಸಂಶೋಧನೆ ಮಾಡಿಲ್ಲ, ಬಟ್ ಮಾಡಿರೋ ಪ್ರಕಾರ ಕೆಲವೊಂದ್ ಕಡೆ ಮಾಡಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 1,000,000 tons ಅಂದ್ರೆ 1,000 crore ಅಥವಾ 2,000 crore ಬೆಲೆ ಬಾಳುವಷ್ಟು ಕಾಳುಗಳನ್ನು ನಾವು ಪ್ರತಿ ವರ್ಷ ಕಳ್ಕೊಂತ ಇದೀವಿ. ಒಂದು ಅಂದಾಜು ಪ್ರಕಾರ ಹೇಳ್ಬೇಕಂದ್ರೆ ಇಲಿಗಳು ಏನಂದ್ರೆ ಜಗತ್ತಿನಲ್ಲಿ ಇವತ್ತಿನ ದಿವಸ ಏನಂದ್ರೆ 33 million tons ಬೆಳೆಗಳನ್ನಷ್ಟು ಹಾಳು ಮಾಡ್ತಾ ಇದಾವೆ. ಇಲಿಗಳಿಂದ ಇಷ್ಟು 33 million tons ಅಷ್ಟು ಹಾಳಾಗ್ತಾ ಇದಾವೆ, ನಮ್ಮ ಕಾಳುಗಳು ಹಾಳಾಗ್ತಾವ ಅಂತ ಇರ್ತಾವೆ. ಅದೇ ನಮ್ಗೆ ಯಾರಿಗೂ ಅದು ಗಮನಕ್ಕೆ ಬರಲ್ಲ, ಯಾಕಂದ್ರೆ ಅವ್ರು ರಾತ್ರಿ ಹೊತ್ತು ಬರ್ತವೆ, ತಗೊಂಡು ಹೋಗ್ತವೆ, ತಿಂತಾ ಇರ್ತವೆ. ನಾವು ಎಲ್ಲರೂ ಏನಂತಂದ್ರೆ ಬೆಳೆಯೋದ ಕಡೆ ಅಷ್ಟೇ ರಕ್ಷೆ, ಎಲ್ಲರೂ ಅಲ್ಲೇ ಕೊಡ್ತಾರೆ ರೈತರು. ಹೆಚ್ಚಾಗಿ ಏನಂತಾರೆ ಬೆಳೆಯೋ ಟೈಮ್ಗೆ ಅದು ತುಫಾನ್ ಬಂದು ಹಾಳಾಯ್ತು ಅದು ಆಯ್ತು ಎಲ್ಲರೂ ಅದನ್ನ ಲೆಕ್ಕ ಇಟ್ಟಿರ್ತಾರೆ. ಬಟ್ ಬೆಳೆದ ನಂತರ ಅದನ್ನ ಸಂಗ್ರಹಣೆ ಮಾಡಿದಲ್ಲಿ ಎಷ್ಟು ಹಾಳಾಗಿದೆ ಅಂತೇಳಿ ಇದುವರೆಗೂ ಯಾರು ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಅದನ್ನ ಅದ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ರೈತರಿಗೆ, ಮಾಡಬೇಕಾದ್ರೆ ಮುಖ್ಯ. ಅಂದ್ರೆ ನೋಡ್ರಿ, ಇಷ್ಟೆಲ್ಲ ತಾವು ಹೇಳಿದ್ರೆ ಇಲಿಗಳಿಂದ ಮಾತ್ರ 33 metric tons ಅಷ್ಟು ಹಾಳಾಗತಕ್ಕಂತ ವಿಚಾರ, ಇದು ನಮ್ಮ ಆಹಾರ ಭದ್ರತೆಗೆ ಬಹಳಷ್ಟು ಪೆಟ್ಟು ಕೊಡತ್ತಲ್ಲ? ಇದು ಬಹಳ ಭದ್ರತೆಯನ್ನು ಕೊಡುತ್ತೆ. ಯಾಕಂದ್ರೆ ಈಗ ಒಂದು ಹಿರಿಯರು ಹೇಳಿದ ಒಂದು ಗಾದೆ ಮಾತನ್ನು ತಮಗೆ ತಿಳಿಸ್ತೇನೆ. ಯಾಕಂದ್ರೆ ಉಳಿಸಿದ ಒಂದು ಕಾಳು ಬೆಳೆದ ಒಂದು ಕಾಳಿಗೆ ಸಮ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಕಾಳು ನಾವು ಹಾಳಾಗ್ಲಾರ್ದಂಗೆ ಉಳಿಸಿದ್ರೆ, ಇವತ್ತಿನ ದಿವಸ ನಮ್ಮ ಜನಸಂಖ್ಯೆ ಹೆಂಗಂದ್ರೆ 1 second ಒಬ್ರು ಹುಟ್ಟತಾ ಇದ್ರೆ, ಆ ಹೆಚ್ಚುತ್ತಿರೋ ಜನಸಂಖ್ಯೆಗೆ ನಾವು ಆಹಾರ ಭದ್ರತೆನೆ ನೀಡೋದು ಅಷ್ಟೇ ಮುಖ್ಯ. ಇವತ್ತು 300 ಇದ್ರೆ ಇನ್ನೊಂದು ನಾವು 2050 ನಾವು 500 million tons ಅಷ್ಟು ಉತ್ಪಾದನೆ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. ಜನಸಂಖ್ಯೆ ಜಾಸ್ತಿ ಆದ್ರೆ ಆಮೇಲೆ ನಮ್ಮ ಕೃಷಿ ಸಾಗುವಳಿ ಪ್ರದೇಶನೂ ಕಡಿಮೆ ಆಗ್ತಾ ಇದೆ. ಸೊ ಹಂಗಾಗಿ ಉತ್ಪಾದಕತೆ ಅಷ್ಟು ಹೆಚ್ಚಾಗ್ಲಿಕ್ಕಿದೆ. ಆದ್ರೆ ಬೆಳೆದಿರೋ ಉಳಿಸೋದು ಬಹಳ ಮುಖ್ಯ. ಇನ್ನ ಮೊದಲನೇದಾಗಿ ನಾವು ಬೀಜ ಸಂಗ್ರಹಣೆಗೆ ಬರೋಣ. ಬೀಜವನ್ನ ಈಗ ನೋಡ್ರಿ, ಬೇರೆ ಬೇರೆ ದ್ವಿದಳ ಧಾನ್ಯದ ಬೆಳೆಗಳಿರ್ಬಹುದು, ಏಕಧಾನ್ಯದ ಒಂದು ಬೆಳೆಗಳ ಕಾಳುಗಳಿರ್ಬಹುದು, ಬೇರೆ ಬೇರೆ ತಳಿಗಳನ್ನ ರೈತ ಬಾಂಧವರು ಬಿತ್ತನೆ ಮುಂದಿನ ವರ್ಷ ಬಿತ್ತನೆಗಾಗಿ ಮನೆಯಲ್ಲಿ ಸಂಗ್ರಹಣೆ ಮಾಡಿ ಇಡ್ತಿರ್ತಾರೆ. ಈ ಬೀಜ ಸಂಗ್ರಹಣೆಯಲ್ಲಿ ಮುಖ್ಯವಾಗಿ ಮನೆಯಲ್ಲಿರ್ಬೋದು ಅಥವಾ ಉಗ್ರಾಣದಲ್ಲಿರ್ಬೋದು ಬರ್ತಕ್ಕಂತ ಪ್ರಮುಖವಾದಂತ ಕೀಟಗಳು ಯಾವ ಅಂತ? ಇದರಲ್ಲಿ ಹಲವಾರು ಕೀಟಗಳು ಬರ್ತವೆ ಅಂದ್ರೆ ಉಗ್ರಾಣದಲ್ಲಿ. ಉದಾಹರಣೆಗೆ ಅಂದ್ರೆ ಕೆಲವು ಮುಖ್ಯವಾದ ಕೀಟಗಳನ್ನು ಹೇಳ್ತೀನಿ. ದ್ವಿದಳ ಧಾನ್ಯಗಳಲ್ಲಿ ಅಂದ್ರೆ ಹೆಚ್ಚಾಗಿ ಬರೋದಂದ್ರೆ ಬುರ್ಬುರಿ. ಸೊ ಇದು ಬುರ್ಬುರಿ ಅಂತೂ ಎಲ್ಲರಿಗೂ ಗೊತ್ತಿರೋಂಥದ್ದು. ಇವು ಕೆಲವು ಕೀಟಗಳನ್ನಂದ್ರೆ ಒಳಗಡೆನೆ ಇರ್ತಾವ, ಅದು ಒಳಗಡೆ ಇದ್ದು ಹಾಳು ಮಾಡ್ತವೆ, ಗೊತ್ತಾಗೋದಿಲ್ಲ. ಇನ್ನೊಂದು ಕಪ್ಪು ನುಶಿ ಅಂತ ಬರುತ್ತೆ, ಅಕ್ಕಿಯಲ್ಲಿ ಬರುತ್ತೆ, ಇದನ್ನು ಅಷ್ಟೇ. ಇದು ಏನಂತಂದ್ರೆ ಅಕ್ಕಿ ಒಳಗಡೆ ಇರುತ್ತೆ ನಮ್ಗೆ ಯಾವಾಗ ಅಂತಂದ್ರೆ, ಅದು ಯಾವಾಗ ಬುರ್ಬುರಿ ಆಯ್ತು ಕೆಲವು ಹುಳುಗಳು ಅಂದ್ರೆ ಯಾವಾಗ ಹಾರಾಡ್ತವೆ ಅವಾಗ ಗೊತ್ತಾಗುತ್ತೆ. ಎಷ್ಟೋ ಜನ ರೈತರು ಏನಂತಾರೆ, ಅಯ್ಯೋ ಮಾರ್ಕೆಟಿಂದ ತಂದಾಗ ಚೆನ್ನಾಗಿತ್ತು ಕಾಳುಗಳು, ಬಂದು ಒಂದು 15 ದಿವಸಕ್ಕೆ ಹುಳ ಬಂದು, ಎಲ್ಲಿಂದ ಬಂದು ಅಂತೇಳಿ ಅಂತಾರೆ. ಯಾಕಂದ್ರೆ ಇವು ಏನಂದ್ರೆ ಅಲ್ಲೇ ತತ್ತಿ ಇಟ್ಟಿರ್ತಾವ, ಹೊಲದಲ್ಲೇ ತತ್ತಿ ಇಟ್ಟಿರ್ತಾವ ಈ ಹುಳಗಳು ಏನಂತಂದ್ರೆ, ಅಲ್ಲಿಂದ ತರ್ಬೇಕಾದ್ರೆ ಅಲ್ಲಿಂದನೇ ಬಂದಿರ್ತವೆ. ಸೊ ಹಂಗಾಗಿ ಇದು ಒಂದು ಬುರ್ಬುರಿ ಬರುತ್ತೆ, ಮತ್ತು ಅಕ್ಕಿ ನುಶಿ ಅಂತ ಬರುತ್ತೆ, ಇನ್ನೊಂದು ಕೆಂಪು ನುಶಿ ಅಂತೇಳಿ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ. ಇತ್ತೀಚೆಗೆ ಭತ್ತದಲ್ಲಿ ಒಂದು ಸಣ್ಣ ನುಶಿ ಅಂತಾರೆ, ಅದಕ್ಕೆ ಸಾಟೂತ್ ಅಂತ ಅಥವಾ ಗರ್ಗರೆ ನುಸಿ ಅಂತ ಕರಿತೀವಿ. ಯಾಕಂದ್ರೆ ಯಾವಾಗ ನುಚ್ಚು ಜಾಸ್ತಿ ಇದ್ದಾಗ ಈ ಹುಳ ಜಾಸ್ತಿ ಬರುತ್ತೆ. ಮತ್ತು ಭತ್ತದಲ್ಲಿ ರೈತರಿಗೆ ಹೆಚ್ಚಾಗಿ ಭತ್ತವನ್ನು ನಮ್ಮ ಪ್ರದೇಶದಲ್ಲಿ ಅಂದ್ರೆ ಭತ್ತ ಇಡ್ತಾರೆ, ಅದಕ್ಕೆ ಇನ್ನೊಂದು ಆಂಗಮಾಯ್ಸ್ ಗ್ರೇನ್ ಮಾತ್ ಅಂತ ಕರಿತೀವಿ. ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಹಳದಿ ಬಣ್ಣದ ಚಿಟ್ಟೆ ಇರ್ತದ, ಸಣ್ಣ ಚಿಟ್ಟೆ, ಅದು ಹಿಂಗ ಚೀಲ ಮುಟ್ಟಿದಾಗ ಮೇಲ್ ಹಾರ್ತಾ ಇರ್ತವೆ. ಅದು ಇತ್ತೀಚೆಗೆ ಬಹಳಷ್ಟು ನಾಶ, ಯಾಕಂದ್ರೆ ಮೊಳಕೆ ಪ್ರಮಾಣನೇ ಕಡಿಮೆ ಆಗ್ಬಿಡುತ್ತೆ ಅದು ಬಂತಂದ್ರೆ. ಇದು ಒಂದು ಬರುತ್ತೆ. ಮತ್ತೆ ಇನ್ನು ಕೆಲವು ಏನಂತಂದ್ರೆ ಅಕ್ಕಿ ಚಿಟ್ಟೆಗಳು ಅಂದ್ರೆ ಜೊಂಡು ಗಟ್ಟಿರ್ತಾವ, ಅದು ಚೀಲದ ಮೇಲೆಲ್ಲ ನಾವು ನೋಡಿರ್ತೀವಿ ಅಲ್ಲಿ ಇಲ್ಲಿ ಜೊಂಡು ಗಟ್ಟೋದು, ಇದು ಅಕ್ಕಿ ಚಿಟ್ಟೆ ಅಂತ ಬರುತ್ತೆ. ವಿವಿಧ ರೀತಿಯಾಗಿ ಚಿಟ್ಟೆಗಳು ಮತ್ತು ದುಂಬಿ ಗುಂಪಿನ ಕೀಟಗಳು ಹಾಳು ಮಾಡ್ತಾವ. ಕೀಟಗಳಲ್ಲೇ ಮತ್ತೆ ಬೇರೆ ನಾವು ಇಲಿಗಳನ್ನು ಸಹ ಇದರಿಂದ ಸಾಕಷ್ಟು ಗೋಡೌನ್ದಲ್ಲಿ ಹಾಳಾಗ್ತವೆ ಇಲಿಗಳಿಂದ. ಇಲಿಗಳು ಬಹಳಷ್ಟು ಹಾನಿ ಮಾಡ್ತಾವ, ಯಾಕಂದ್ರೆ ಕೀಟಗಳು ಅಂತಂದ್ರೆ ನಮ್ಗೆ ಹಗಲೊತ್ತು ಕಾಣಿಸ್ತಾವ, ಕೀಟಗಳು ಆಗಿದ್ದು ಕಾಣಿಸ್ತಾವ. ಇದು ಇಲಿಗಳದ್ದು ಏನಂತಂದ್ರೆ ಅದು ರಾತ್ರಿ ಬಂದು ತಿನ್ನೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಇದು ಎಷ್ಟು ಬಂದ್ ತಿಂದಿದೆ. ಅದು ಏನಾರು ಒಂದು ಇಕ್ಕಿಗಳು ಏನಾರು ಬಿದ್ದಾಗಷ್ಟೇ ನಮಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ಇಲಿಗಳದ್ದು ಗೊತ್ತಾಗಲ್ಲ. ಇಲಿಗಳು ತಿನ್ನೋದಕ್ಕಿಂತಲೂ ಹಾಳು ಮಾಡೋದೇ ಜಾಸ್ತಿ ಮಾಡ್ತಾವೆ, ತಿನ್ನೋದು ಸ್ವಲ್ಪ ಹಾಳು ಮಾಡೋದೇ ಜಾಸ್ತಿ. ನಿಮ್ಗೆ ಹೇಳ್ಬೇಕಂದ್ರೆ ಇಲಿಗಳು ತಿನ್ನೋದು ನಮ್ಗೆ ಗೊತ್ತಿಲ್ಲ ಇದುವರೆಗೆ ಎಷ್ಟು ತಿಂತಾವ ಅಂದ್ರೆ, ಒಂದು ಇಲಿಗಳಲ್ಲಿ ನಿಮ್ಗೆ ಹೆಚ್ಚಾಗಿ ಅಂದ್ರೆ ಒಂದು ಕಪ್ಪು ಇಲಿ ಅಂತ ಬರ್ತವೆ, ಇನ್ನೊಂದು ಚಿಟ್ಟ ಇಲಿ ಅಂತ ಬರ್ತದೆ, ಇನ್ನೊಂದು ಬಹಳ ದೊಡ್ಡದಂದ್ರೆ ಹೆಗ್ಣ ಅಂತ ಬರ್ತದೆ. ಸಾಧಾರಣವಾಗಿ ಇಲಿದೇ ಹೇಳ್ತಿವಿ, ಒಂದು ದಿವಸಕ್ಕೆ ಏನಂತಂದ್ರೆ ಒಂದು 20 ಗ್ರಾಮ್ ತಿನ್ನುತ್ತದೆ. ಆಮೇಲೆ ಒಂದು ವರ್ಷಕ್ಕೆ ಏನಂದ್ರೆ ಒಂದು 6.5 ಕೆಜಿಯಷ್ಟು ತಿನ್ನುತ್ತದೆ ಒಂದು ಇಲಿ. ಆಮೇಲೆ ಇಲಿಗಳ ಜನಸಂಖ್ಯೆ ಒಂದು ಅವಾಗಲೇ ಸಂಶೋಧನೆ ಮಾಡಿದ್ದಾರೆ ಎಷ್ಟು ಅಂದ್ರೆ, ಇಲಿಗಳ ಸಂಖ್ಯೆ ಮನುಷ್ಯರ ಸಂಖ್ಯೆದಷ್ಟೇ ಇದಾವ, ಅಷ್ಟೇ ಸಂಖ್ಯೆ ಅದು. ಸೊ ಈಗ ನಾವು ಆಹಾರ ಭದ್ರತೆ ಬಗ್ಗೆ ನಾವು ಯೋಚನೆ ಮಾಡಕ, ಯಾಕಂದ್ರೆ ಇಲಿಗಳನ್ನ ಅಷ್ಟೇ ಅದೇನ್ ಬಿಡು ಸ್ವಲ್ಪ ತಿಂದೋಗುತ್ತೆ ಅನ್ನೋಂಗಿಲ್ಲ, ಯಾಕಂತಂದ್ರೆ ಇಲಿಗಳು ಏನಂತಂದ್ರೆ ತಮ್ಮ ದೇಹದ ಇರುವುದರಿಂದ ಅಷ್ಟು ಮಾಡ್ತದೆ, ತಮ್ಮ ದೇಹದ ತೂಕದ 7% ಅಷ್ಟು ತಿಂತಾವ ಅಂದ್ರೆ 6.5 ಕೆಜಿ ಒಂದ್ ಇಲಿ ತಿನ್ನುತ್ತೆ. ಮತ್ತೆ ಅದಲ್ಲದೆ ಇನ್ನೊಂದ್ ಏನಂದ್ರೆ ಇಲಿಗಳು ತಿನ್ನೋದಷ್ಟೇ ಅಲ್ಲ, ಅವು ತಮ್ಮ ಬೆಳೆಗಳು ಬೆಳೆ ಕಟಾವಾಗೋ ಟೈಮಲ್ಲಿ ಕಟ್ ಮಾಡ್ಕೊಂಡು ಹೋಯ್ದು ತಮ್ಮ ಬೆಳೆಗಳಲ್ಲಿ ಸ್ಟೋರ್ ಆಗಿ ಇಡ್ತಾವ. ನಿಜ ಹೇಳ್ಬೇಕಂತಂದ್ರೆ ಮನುಷ್ಯರು ನಾವು ಇದನ್ನ ಫಸ್ಟ್ ನಮ್ಮ ರೈತರು ಯಾರು ಹಿಂಗೆ ಸಂಗ್ರಹಣೆ ಮಾಡ್ತಿದ್ದಿಲ್ಲ, ಇಲಿಗಳನ್ನ ನೋಡೆ ನಾವು ಸಂಗ್ರಹಣೆ ಮಾಡೋದು, ಅಲ್ಲಿಂದಾನೆ ಅವರು ನಮ್ಗೆ ಹೇಳ್ಕೊಟ್ಟಿರೋ ಪಾಠ ಇದು. ಒಂದು ಸಂಗ್ರಹಣೆ ಮಾಡಬೇಕು, ಮುಂದಿನ ವರ್ಷಕ್ಕೆ ಬರುತ್ತೋ ಅವಾಗ ಬರುತ್ತೆ ತಿನ್ನೋಕೆ ಅಂತೇಳಿ. ಈಗ ಕೀಟಗಳಿಗೆ ಬಂದಾಗ ಕೀಟಗಳು ಈಗ ನೋಡಿ ತಾವ್ ಹೇಳಿದ್ರೆ ಕಪ್ಪು ನುಸಿ, ಕೆಂಪು ನುಸಿ, ಬುರುಬುರಿ, ಅಕ್ಕಿ ಚಿಟ್ಟೆ, ಇವೆಲ್ಲ ಕೀಟಗಳು ಯಾವ ರೀತಿ ಹಾನಿ ಉಂಟು ಮಾಡ್ತವೆ ಬೀಜಗಳಲ್ಲಿ? ಬೀಜಗಳಲ್ಲಿ ವಿವಿಧ ತರ, ಒಂದು ಏನಂತಂದ್ರೆ ಕೆಲವು ಕೀಟಗಳು ಸೀದಾ ಕಾಳುಗಳನ್ನು ತಿಂತಾವೆ, ಅದರಿಂದ ಏನಂದ್ರೆ ಕಾಳಿನ ತೂಕ 10 ಕೆಜಿ ಬೆಳೆದಿದ್ರೆ ನಿಮ್ದು 8 ಕೆಜಿ 9 ಕೆಜಿ ಆಗಿರ್ಬೋದು, ಇದು ಸೀದಾ ತಿನ್ನೋದ್ರಿಂದ. ಇನ್ನೂ ಒಂದು ಏನಂತಂದ್ರೆ ನಮಗೆ ಮುಖ್ಯವಾಗಿ ಸೀದಾ ಲಾಸ್ ಆಗೋದಕ್ಕಿಂತ ರೈತರಿಗೆ ಹೆಚ್ಚಾಗೋದಂದ್ರೆ ಪೌಷ್ಟಿಕತೆ. ಪೌಷ್ಟಿಕತೆ ಇವತ್ತೆಲ್ಲ ನಾವು ಅಂತಂದ್ರೆ ಪೌಷ್ಟಿಕತೆ ಬಗ್ಗೆ ಮಾತಾಡ್ಬೇಕಾಗುತ್ತದೆ, ಯಾಕಂದ್ರೆ ಬರೀ ನಾವು ತಿಂದು ಹೊಟ್ಟೆ ತುಂಬಿಸ್ಕೊಂಡಿಲ್ಲ, ತಿಂದಿರೋದು ಪೌಷ್ಟಿಕತೆ ಆಹಾರ, ಪ್ರೋಟೀನ್ ಅಂಶ. ಯಾಕಂದ್ರೆ ಕೆಲವು ದ್ವಿದಳ ಧಾನ್ಯಗಳಿಂದ ನಮ್ಗೆ ಪ್ರೋಟೀನ್ ಅಂಶ ಸಿಗ್ತಾ ಇರ್ತದೆ, ಆ ಪೌಷ್ಟಿಕತೆನೂ ಕಡಿಮೆ ಆಗುತ್ತೆ. ಇದರಿಂದ ಕೀಟಗಳಿಂದ ಹಾನಿ ಆಗೋದ್ರಿಂದ ಅದ್ರ ಗುಣಮಟ್ಟ, ಅದು ತೂತಾಗಿರೋಂತ ಇಂತ ಹುಳಗಳನ್ನು ಮಾರ್ಕೆಟ್ ಅಲ್ಲಿ ಅವ್ರಿಗೆ ರೈತರಿಗೆ ಬೆಲೆ ಬರೋದಿಲ್ಲ, ಬೆಲೆನೂ ಕಡಿಮೆ ಆಗುತ್ತೆ. ಮತ್ತೆ ಇನ್ನೂ ಒಂದೇನಂತಂದ್ರೆ ಬೀಜ, ನಮಗೆ ಬೀಜ ಸಂಗ್ರಹಣೆ, ಇವತ್ತಿನ ದಿವಸ ನಾವು ಬೀಜ ಸಂಗ್ರಹಣೆ ಮಾತಾಡ್ತೇವೆ. ಬೀಜಕ್ಕಾಗಿ ಸಂಗ್ರಹಣೆ ಮಾಡಿದ್ರೆ ಇವು ಹುಳಗಳೇನಂದ್ರೆ ಮೊಳಕೆನೆ ಜರ್ಮ್ ಪೋಷನ್ ಅಂತ ಕರಿತೀವಿ, ಅದನ್ನ ತಿನ್ನೋದ್ರಿಂದ ಮೊಳಕೆನೆ ಒಡೆಯೋದಿಲ್ಲ, ಮೊಳಕೆನೆ ಬರೋದಿಲ್ಲ. ಹಂಗಾಗಿ ಇದು ಮೊಳಕೆ ಬರ್ಲಿಲ್ಲ ಅಂದ್ರೆ ಅದ ಕಾಳು ಪೂರ್ತಿ ವೇಸ್ಟ್ ಆದಂಗೆ. ಅದು ಕಾಳು ಅಂದ್ರೆ ಬೀಜದಲ್ಲಿ ಇರ್ತಕ್ಕಂತ ಒಳಗಡೆ ಏನು ಅಂಕುರ ಇರುತ್ತೆ ಅದನ್ನ ತಿಂದ್ಬಿಡ್ತಾವೆ, ಅದನ್ನು ತಿಂತವೆ. ಇದಲ್ಲದೆ ಅವು ಕೀಟಗಳು ಏನಂತಂದ್ರೆ ಅಲ್ಲೇ ತಿಂದು ಮತ್ತೆ ಅದು ಸತ್ತ ಕೀಟಗಳು ಅದ್ರ ಜೊತೆಗೆ ಮಿಶ್ರಣವಾಗ್ತವೆ, ಸತ್ತ ಕೀಟಗಳು. ಮತ್ತೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇಲಿಗಳದ್ದು ಅಷ್ಟೇ, ಕೀಟಗಳದ್ದು ಅಷ್ಟೇ ಅಲ್ಲ, ಇಲಿಗಳು ಬರೀ ತಿನ್ನೋದೆಲ್ಲ ಅಲ್ಲ, ಅವಕ್ಕೆ ದಿನಕ್ಕೆ ಏನಂದ್ರೆ ಒಂದು 15-20 ml ಮೂತ್ರ ವಿಸರ್ಜನೆ ಮಾಡ್ತವೆ, ಇಕ್ಕಿಗಳು ಹಾಕ್ತವೆ, ಮತ್ತು ಕೂದಲಗಳು 1000,000,000,000 ಕೂದಲಗಳು ಅದ್ರ ಜೊತೆಗೆ ಕಲುಷಿತವಾಗುತ್ತೆ. ಈಗ ತಾವು ಹೇಳಿದ್ರೆ ಕೀಟಗಳು ಬೀಜ ಸಂಗ್ರಹಣೆಯಲ್ಲಿ ಕೀಟಗಳು ಸಾಕಷ್ಟು ಹಾನಿ ಮಾಡ್ತಾವ ಅಂತಕ್ಕಂಥ ವಿಚಾರ, ಇದು ಬೀಜಗಳನ್ನ ಸಂಗ್ರಹಣೆ ಮಾಡ್ತೀವಿ, ಆ ಬೀಜಗಳಿಗೆ ಕೀಟಗಳು ಬರಲಾರ್ದ ಹಾಗೆ ಅವು ಹೇಗೆ ಬರ್ತವೆ, ಎಲ್ಲಿಂದ ಸೇರ್ತವೆ, ಒಟ್ಟಾರೆ ಅವು ಬರಲಾರ್ದಾಗೆ ಏನು ಒಂದು ಮುನ್ನೆಚ್ಚರಿಕತ್ವವನ್ನು ಹೇಗೆ ತಡೆಗಟ್ಟಬಹುದು ಇವುಗಳನ್ನು? ಯಾಕಂದರೆ ತಾವು ಹೇಳಿದರೆ ಹೊಲದಲ್ಲಿಂದೇ ಪ್ರಾರಂಭ ಆಗತ್ತಂತಕ್ಕಂಥ ವಿಚಾರ, ಹೇಗೆ ಇಲ್ಲಿ ಮುನ್ನೆಚ್ಚರಿಕೆನ ತಗೋಬೇಕು, ಏನು ಮಾಡ್ಬೇಕು ರೈತರು? ಇದು ಬೀಜ ಸಂಗ್ರಹಣೆ ಮಾಡೋ ಟೈಮಲ್ಲಿ ಒಂದು ಸಲ ಹುಳ ಬಂತು ಅಂದರೆ ಅದನ್ನು ಹೊರಪಡಿಸೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಹೊಲದಲ್ಲಿ ಏನಂತಂದರೆ ನಾವು ಯಾವ್ದಾದ್ರು ಒಂದು ಎಣ್ಣೆ ಹೊಡಿರಿ ಅಂತ ಕೆಮಿಕಲ್ಸ್ ಇದ್ದಾವೆ, ಹೊಡಿತಾರೆ. ಬಟ್ ಸಂಗ್ರಹಣೆ ಟೈಮಲ್ಲಿ ಒಂದು ಸಲ ಕೀಟ ಸೇರಿಕೊಂಡಂದರೆ ಅದನ್ನು ಬೇರ್ಪಡಿಸೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನಂತಂದರೆ ಈ ಹುಳ ಬರೋದು ನಾನು ಹೇಳಿದೆ ನಿಮ್ಗೆ ಆವಾಗಲೇ, ಅನ್ನಂದರೆ ಹೊಲದಿಂದನೇ ಬರುತ್ತೆ. ಹೊಲದಿಂದ ಇದಕ್ಕೇನಂತಂದರೆ 15 ದಿವಸ ಕಟಾವಕ್ಕಿಂತ ಮುಂಚೆ ನೀವು ಕಟಾವು ಮಾಡೋವಂಥ 15 ದಿವಸ ಕಾಳು ಎಲ್ಲ ಕಟ್ಟಿ 15 ದಿವಸ ನೀವು ಕಟಾವು ಮಾಡೋಕ್ಕೆ ಅಲ್ಲೇ ಒಂದು ಕೀಟನಾಶಕದ ಸಿಂಪರಣೆ. ಹೆಚ್ಚಾಗಿ ರೈತರು ಏನಂದರೆ ಎಲ್ಲ ಆಗಿದೆ ಬಿಡ ಅಂತೇಳಿ ರಾಶಿ ಮಾಡಿ ಹಾಗೆ ತೊಗೊಂಡು ಬರ್ತಾರೆ. ಅಲ್ಲೇ ಏನಂತಂದರೆ ಅದ್ರ ಮೇಲ್ಗಡೆ ಅಲ್ಲೇ ತತ್ತಿ ಇಟ್ಟಿರ್ತಾವೆ. ಅದಕ್ಕೆ 15 ದಿವಸ ಮುಂಚಿತವಾಗಿ ಯಾವ್ದಾರ ಒಂದು ಕೀಟನಾಶಕ, ಒಂದು ನಾವು ಹೆಚ್ಚಾಗಿ ಹೇಳೋದಂತಂದರೆ ಈಗ ಬೇವಿನ ಮೂಲದ ಕೀಟನಾಶಕಗಳು ಯಾವ್ದಾರ ಒಂದು ಬೇವಿನ ಮೂಲದ ಒಂದು 2 ml 10,000 ppm ಇತ್ತಂದರೆ 1500 ppm ಯಾವ್ದಾರ ಒಂದು ಬೇವಿನ ಮೂಲದ ಮಾರ್ಕೆಟಲ್ಲಿ ಸಿಗುವಂಥದ್ದು ಬೇವಿನ ಮೂಲದ ಕೀಟನಾಶಕ ಹೊಡಿರಿ, ಅಥವಾ ಸ್ಪೈನೋಸೈಡ್ ಅಂತೇಳಿ ಬೇವಿನ ಮೂಲದ ಕೀಟನಾಶಕ ಅದನ್ನ ಒಂದು 2 ml ಹಾಕಿದ್ರೆ ಸಾಕು, ಅದು 10,000 ppm ಅಂದರೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಸಿಗುತ್ತೆ ಕಾನ್ಸಂಟ್ರೇಷನ್ ಮೇಲೆ ಇವತ್ತು ನಾಳೆ. ಬಟ್ ಯಾವ್ದಾದ್ರೂ ಹೊಡಿಲಿ ಬೇವಿಂದ ಆದಷ್ಟು, ಯಾಕಂದ್ರೆ ಅದರಿಂದ ನಮಗೆ ಯಾವುದೇ ಹಾನಿ ಆಗದ್ರ ಅಂತ. ಅದಕ್ಕಂತ ಯಾವ್ದಕ್ಕಾದ್ರೆ ನೀವು ಊಟಕ್ಕಾದ್ರೂ ಉಪಯೋಗ ಮಾಡಿದ್ರು ನಿಮ್ ಬೇವಿಂದಕ್ಕೆ ಮೊದಲು ಇದಕ್ಕೆ ಕೊಡ್ತೇವೆ, ಆದ್ಯತೆ ಕೊಡ್ತೀವಿ. ಅದಿಲ್ಲ ಅಂತಂದ್ರೆ ಇದು ಕೆಲವು ಕೀಟನಾಶಕಗಳಿದ್ದಾವೆ, ಸ್ಪೈನೋಸೈಡ್ ಅಂತ ಬರುತ್ತೆ, ಮತ್ತು ಇಮಾಮೆಕ್ಟಿನ್ ಬೆಂಜಾಯ್ಟ್ ಅಂತ ಬರುತ್ತೆ. ಈಗ ಅಂತಂದ್ರೆ ಕೆಲವು ತೊಗರಿಯಲ್ಲಿ ಹೇಳ್ಬೇಕಂತಂದ್ರೆ ಕೆಲವೊಂದ್ಸಲ ಇನ್ನೊಂದು ಪಾಡ್ ಬೋರರ್ ಅಂತ ಲಾಸ್ಟಿಗೆ ಒಂದು ಬರ್ತಾ ಇರುತ್ತೆ, ಇದು ಅದಕ್ಕೆ ಇದಕ್ಕೆ ಎರಡಕ್ಕೂ ಕಂಟ್ರೋಲ್ ಆಗುತ್ತೆ. ಆ ಒಂದು ಲಾಸ್ಟಿಗೆ ಏನಂದ್ರೆ ಬರೋ ಅಂತ ಕೀಟಗಳು ಇದನ್ನ ನಾವು ತಡೆಗಟ್ಟಬಹುದು, ಹೊಲದಿಂದ ಮನೆಗೆ ಬರುವ ಕೀಟಗಳನ್ನು ತಡೆಗಟ್ಟಬಹುದು. ಅಂದ್ರೆ 15 ದಿವಸ ಕಟಾವಿಗಿಂತ ಮುಂಚೆ ಕೀಟನಾಶಕ ಸಿಂಪರಣೆ, ಒಂದು ಕೀಟನಾಶಕ ಸಿಂಪರಣೆ, ಸ್ಪೈನೋಸೈಡ್ ಆಗಲಿ, ಎಮಾಮೆಕ್ಟಿನ್ ಬೆಂಜಾಯ್ಟ್ ಆಗಲಿ, ಅಥವಾ ಬೇವಿನ ಮೂಲದ ಕೀಟನಾಶಕ. ಇನ್ನ ಕಟಾವ್ ಮಾಡ್ಕೊಂಡ್ಬಂದು ಎಲ್ಲ ರೈತರು ಬೀಜವನ್ನ ಸಂಗ್ರಹಣೆ ಮಾಡ್ತಾರೆ. ಸಂಗ್ರಹಣೆ ಮಾಡುವಾಗ ಕೆಲವೊಮ್ಮೆ ಹೇಳೋದು ಇಲ್ಲ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲಿಗಂದ್ರೆ ಕೀಟಗಳು ಬರ್ತಾವಂತೆ. ಯಾವ ರೀತಿ ಇಲ್ಲಿ ಒಣಗಿಸ್ಬೇಕು, ಎಷ್ಟು ಪ್ರತಿಶತ ಒಂದು ಮಾಯಿಶ್ಚರ್ ಇದ್ರೆ ಒಳ್ಳೇದಂತ ಹೇಳ್ತಿರ್ತಾವೆ? ಇದನ್ನ ಕಟಾವು ಮಾಡಿದ ನಂತರ ಅಲ್ಲಿಗೆ ಮುಗ್ದಿಲ್ಲ ಇನ್ನೂ ಕತೆ. ಯಾಕಂತಂದ್ರೆ ಸಂಗ್ರಹಣ ಮಾಡೋಕ್ಕಿಂತ ಮುಂಚೆನೆ ಬಹಳಷ್ಟು ಮುಂಜಾಗ್ರತೆ. ಕಟಾವು ಮಾಡಿದ ತಕ್ಷಣ ಅದನ್ನ ಸರಿಯಾಗಿ ಸಿಮೆಂಟಿನ ಕಾಂಕ್ರೀಟ್ ಮೇಲೆ ಒಣಗಿಸ್ಬೇಕು ರೈತರು. ಚೆನ್ನಾಗಿ ಬಿಸಿಲು ಇರಬೇಕು ಅಂತಂದ್ರೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕಾಳುಗಳಲ್ಲಿ 10% ಕಡಿಮೆ ಅಷ್ಟು ಮಾಯಿಶ್ಚರ್, ಅಂತಂದ್ರೆ ತೇವಾಂಶ 10% ಅಷ್ಟೇ ಇರಬೇಕು, ಅದಕ್ಕಿಂತ ಕಡಿಮೆ. ಇನ್ನು ಜಾಸ್ತಿ ತಂದ್ರೆ ಒಣಗಿಸ್ಬೇಕು, ಸರಿಯಾಗಿ ಒಣಗಿಸಿ ಸ್ವಚ್ಛ ಮಾಡಬೇಕು ಮೊದಲು. ಮತ್ತೆ ನಾವು ರಾಶಿ ಮಾಡೋ ಯಂತ್ರನೂ ಬಹಳ ಮುಖ್ಯ. ಕೆಲವೊಂದ್ಸಲ ರಾಶಿ ಮಾಡೋ ಯಂತ್ರದಿಂದಾನೆ ಹುಳ ಬರೋ ಚಾನ್ಸಸ್ ಇರ್ತಾವೆ. ಹೋದ್ಸಲ ಮಾಡಿದ್ದು ಹಂಗೆ ಕಾಳುಗಳು ಬಿಟ್ಟಿರ್ತಾರೆ, ಅದರಲ್ಲೇ ಹುಳ ಇರ್ತವೆ. ನೀವು ಹೊಸ ಚೀಲ ಅದ್ರಲ್ಲಿ ರಾಶಿ ಮಾಡಕ್ಕೆ ಹೋದ ತಕ್ಷಣ ಅದಕ್ಕೆ ಸೇರ್ಕೊಂತವೆ. ಅದಕ್ಕೆ ಅದನ್ನು ರಾಶಿ ಮಾಡೋ ಯಂತ್ರನೂ ಸ್ವಚ್ಛಗೊಳಿಸ್ಬೇಕು. ಸೊ ಅಲ್ಲಿಂದನೂ ಬರೋ, ಯಾಕಂದ್ರೆ ಅದು ಸಾಧ್ಯತೆ ಇರ್ತತಿ. ಮತ್ತೆ ಸ್ವಚ್ಛ ಮಾಡಿ ಕಾಳುಗಳು ತಂದು ನೀವು ಸಂಗ್ರಹಣೆ ಮಾಡೋ ಕೊಠಡಿಯನ್ನು, ಇವತ್ತಿನ ದಿವಸ ಏನಂತಂದ್ರೆ ಕೊಠಡಿ ಬಹಳ ಮುಖ್ಯ. ಹಾ, ಬಹಳ ಮುಖ್ಯ. ಯಾಕಂತಂದ್ರೆ ಹಂಗೆ ಓದ್ಸಲ ಈ ಕಡೆ ಸೈಡ್ ಒಂದು ಹಳೆ ಕಾಳುಗಳನ್ನ ಇಟ್ಟಿರ್ತಾರೆ, ಅದರಲ್ಲಿ ಹುಳ ಇರ್ತವೆ ಇದನ್ನ ಓದರ ಮಗ್ಲ ಇಟ್ಬಿಡ್ತಾರೆ. ಹಾ, ಮಗ್ಲ ಇಟ್ಟಿರ್ತಾರೆ, ಬೇರೆ ರೂಮ್ ಇರೋದಿಲ್ಲ ರೈತರಿಗೆ, ಅದ ಅನಿವಾರ್ಯವಾಗಿ ಅಲ್ಲೇ ತಂದು ಹೊಸದಾಗ್ತಾರ. ಈಗ ಹೊಸ ಚೆನ್ನಾಗಿರ್ತಾವ, ಹಳೆದ್ರಿಂದ ಇದಕ್ಕೆ ಬಂದು ಸೇರ್ಕೊಂತಾವೆ. ಅದಕ್ಕೆ ಆದಷ್ಟು ಏನಂದ್ರೆ ಬೇರ್ಪಡೆ ಮಾಡ್ಬೇಕು ಹಳೆ ಕಾಳುಗಳನ್ನು. ಮತ್ತು ಹೆಚ್ಚಾಗಿ ಹಳೆ ಚೀಲಗಳನ್ನು ಉಪಯೋಗ ಮಾಡ್ತಾರೆ ರೈತರು. ಹಂಗೇನಾದ್ರು ಉಪಯೋಗ ಮಾಡೋ ಪರಿಸ್ಥಿತಿ ಬಂತಂದ್ರೆ ಸ್ವಲ್ಪ ಒಂದು ಕೀಟನಾಶಕ ದ್ರಾವಣದಲ್ಲಿ ಎದ್ದಿ ಮೆಲಾಥಿಯನ್ ಏನಾಯಿತು, ಸೈಪರ್ ಮೆಥ್ರಿನ್ ಅಂತ ಡೆಲ್ಟಾ ಮೆಥ್ರಿನು, ಯಾವುದೇ ಒಂದು ಕೀಟನಾಶಕದಲ್ಲಿ ಎದ್ದಿ ಅದನ್ನು ಒಣಗಿಸಿ, ಅಂದ್ರೆ ಕೀಟನಾಶಕದ ಒಂದು ದ್ರಾವಣ ತಯಾರು, ಒಣಗಿಸಿ ಎದ್ದಿ ಅಂದ್ರೆ ಹುಳ ಸಾಯ್ಬೇಕು ಅಂತ. ಮೊದ್ಲಿಂದ ಹೋದ ವರ್ಷದ ಹುಳಗಳು ಇದ್ದೇ ಇರ್ತಾವ ಅದರಲ್ಲಿ. ಈ ಹುಳಗಳು ಹೆಂಗಂತಂದ್ರೆ ನಾವು ಹೊಲದಲ್ಲಿ ನೋಡ್ತೀವಿ ಕೋಶ ವಸ್ತೆಗೆ ಹೋಗ್ಬಿಡ್ತಾವ ನೀವು ಕಾಳು ಇರ್ಲಾರ್ದಾಗ. ಮತ್ತೆ ಕಾಳು ಬಂದ ತಕ್ಷಣ ಅದ್ರಾಗಿಂದ ಅದು ಚಿಟ್ಟೆ ಬಂದು ಮತ್ತೆ ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಹಂಗಾಗಿ ನಾವು ಈ ಕೋಶ ವಸ್ತು ಹುಳ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಗೋಡೆಗಳಲ್ಲಿ ಬಿರುಕು ಇತ್ತಂದ್ರೆ ಬಿರುಕ್ನಲ್ಲಿ ಹೋಗಿಡ್ತಾವೆ ಅಲ್ಲಿ ಇಲ್ಲಿ. ಅದಕ್ಕೆ ಮೊದಲು ನಮ್ಮ ಕೊಠಡಿಯನ್ನು, ಇದಕ್ಕೆ ಮೊದಲೇ ನಮ್ಮ ಹಿರಿಯರು ಹೇಳ್ತಿದ್ರು ಕೊಠಡಿಗಳಿಗೆ ಕೀಟನಾಶಕ ಸಿಂಪರಣೆ ಮಾಡಿದ ಒಳ್ಳೆದು. ಸುಣ್ಣ ಬಣ್ಣ ಮಾಡಿಬಿಟ್ರೆ ಅಲ್ಲೇ ಅರ್ಧ ಸ್ವಚ್ಛ ಆಗ್ಬಿಡ್ತಾರೆ. ಸುಣ್ಣ ಬಣ್ಣ ಮೊದಲೆಲ್ಲ ಹೇಳ್ತದ್ರೆ ಯಾವುದೇ ಒಂದು ದೀಪಾವಳಿ ಬಂದ್ರೆ ಸುಣ್ಣ ಬಣ್ಣ, ಇದಕ್ಕೆ ಅಂತಂದ್ರೆ ಇದರಿಂದ ಎಲ್ಲ ಸ್ವಚ್ಛ ಆಗುತ್ತೆ ಅಂತ, ಕಸ ಹೋಗೋದಲ್ಲ, ಎಲ್ಲ ಕೀಟಗಳು ಸಾಯ್ತವೆ. ಅದರಿಂದ ಇನ್ನು ತಾವು ಹೇಳಿದಂಗೆ ಚೆನ್ನಾಗಿ ಒಣಗಿಸ್ಬೇಕು ಒಳ್ಳೆ ಚೀಲಗಳಲ್ಲಿ, ಚೀಲಗಳನ್ನು ಸಹ ಕೆಲ ಒಂದು ಕೀಟನಾಶಕದ ದ್ರಾವಣದಲ್ಲಿ ಅದ್ದು ಒಣಗಿಸಿ ಅದರಲ್ಲಿ ಸಂಗ್ರಹಣೆ ಮಾಡಿರಬೇಕು. ಹಳೆ ಒಂದು ಏನಾದರೂ ಕಾಳು ಕಡೆಗಳಿದ್ರೆ ಅವುಗಳನ್ನು ಬೇರ್ಪಡಿಸಿ ಬೇರೆ ರೂಮಲ್ಲಿ ಇಡಬೇಕು ಅಂತಕ್ಕಂಥ ವಿಚಾರ. ಜೊತೆಗೆ ಕೊಠಡಿನೂ ಸಹ ಭಾಳ ಚೆನ್ನಾಗಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಮಾಡಿಸಿ ಅಥವಾ ಕೀಟನಾಶಕದ ದ್ರಾವಣದಿಂದ ಸಿಂಪರಣೆಯನ್ನು ಮಾಡಿ ಸಂಗ್ರಹಣೆ ಮಾಡಬೇಕಂತಕ್ಕಂಥ ವಿಚಾರ ತಾವು ಹೇಳಿದ್ರಿ. ಇನ್ನು ಈ ಕೆಲವೊಂದು ಬೀಜಗಳಿಗೆ ಬೀಜೋಪಚಾರ ಮಾಡಿ ಇಡುವುದು ಒಳ್ಳೇದಂತ ಹೇಳ್ತಿರ್ತಾರೆ ಬೀಜಗಳಿಗೆ. ಇಲ್ಲಿ ಏನೇನು ಬೀಜೋಪಚಾರ ಮಾಡಿಡಬಹುದು ಬೀಜಗಳಿಗೆ ಕೀಟಗಳು ಬರಲಾರದಂತೆ ತಡಲಿಕ್ಕೆ? ಈಗ ಬೀಜೋಪಚಾರ ಅಂತಂದ್ರೆ ಇದರಲ್ಲಿ ರೈತರು ಬಹಳ ಹುಷಾರ, ಯಾಕಂತಂದ್ರೆ ಅದು ಬೀಜಕ್ಕಾಗಿದ್ರೆ ಮಾತ್ರ ಕೀಟನಾಶಕದಿಂದ ಬೀಜೋಪಚಾರ ಮಾಡಬಹುದು. ಅದು ಮನೆಯ ಊಟಕ್ಕಾಗಿ ತಂದ್ರೆ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡ, ಯಾಕಂದ್ರೆ ಯಾವುದೇ ಕೀಟನಾಶಕ ಅಂತ ಇದುವರೆಗೆ ನಮಗೆ ಯಾಕಂದ್ರೆ ಊಟಕ್ಕಾಗಿ ಅದನ್ನ ಮಾಡುವಂಗಿಲ್ಲ. ಬೀಜಕ್ಕಾಗಿ ತಂದ್ರೆ ಮೆಲಾಥಿಯನ್ ಅಂತೇಳಿ ಒಂದು ಕೀಟನಾಶಕ, ಇತ್ತೀಚೆಗೆ ಅದು ಕಡಿಮೆ ಇದು ಹೋಗೋ ಚಾನ್ಸಸ್ ಇದೆ. ಈಗ ಅದು ಬಿಟ್ಟರೆ ಈಗ ಮುಂದೆ ಏನಂತಂದ್ರೆ ಇನ್ನೊಂದು ಸ್ಪೈನೋಸೈಡ್ ಅಂತೇಳಿ ಬರುತ್ತೆ ಇನ್ನೊಂದು, ಮತ್ತು ಡೆಲ್ಟಾ ಮೆಥ್ರಿನ್. ಡೆಲ್ಟಾ ಮೆಥ್ರಿನ್ ಅನ್ನೋ ಕೀಟನಾಶಕನು 14 ml ಇದನ್ನ ಒಂದು 2 gram 1 kg ಬೀಜಕ್ಕೆ ಇದನ್ನ ದ್ರಾವಣ ಮಾಡ್ಕೊಂಡ್ಬಿಟ್ಟು ಅದನ್ನ ಬೀಜಕ್ಕೆ ಟ್ರೀಟ್ ಮಾಡಿಬಿಟ್ಟು ಸ್ವಲ್ಪ ಒಣಗಿಸಿ ಇದು ಶೇಖರಣೆ ಮಾಡಬಹುದು. ಇನ್ನೊಂದು ಜೈವಿಕ ಅಂದ್ರೆ ಬಜೆ ಬೇರು ಅಂತೇಳಿ ಬರುತ್ತೆ, ಬಜೆ ಬೇರು ಇದು ಏನಂತಂದ್ರೆ ಬಹಳ ಒಳ್ಳೇದಾಗಿ ನಮ್ಮ ಒಂದು ಸಂಶೋಧನೆ ಪ್ರಕಾರ 1% ಬರುತ್ತೆ, ಬಟ್ ನಮ್ಮ ಸಂಶೋಧನೆ ಪ್ರಕಾರ 20 gram 1 kg ಬೀಜಕ್ಕೆ ಅಂದ್ರೆ 2% ಈ ಬಜೆ ಬೇರೇನಂತಂದ್ರೆ ಇದನ್ನ ಬೀಜೋಪಚಾರ ಮಾಡಿಟ್ರೆ 8 ತಿಂಗಳ ತನಕ ಯಾವುದೇ ಹುಳಗಳು ಬರೋದಿಲ್ಲ ನಮಗೆ. ಬಜೆ ಬೇರ್ ಅಂದ್ರೆ ಅದನ್ನ ಪುಡಿ ಮಾಡ್ಬೇಕಂತಿರೋ? ಹಾ, ಬಜೆ ಬೇರ್ಗಳು ಸಿಗ್ತವೆ ಅದನ್ನ ಪುಡಿ ಮಾಡಿಬಿಟ್ಟು ಅದನ್ನ ಸೀದಾ ಕಾಳುಗಳ ಜೊತೆ ಕೂಡಿಸಿ ಇಟ್ಬಿಡೋದು ಅಷ್ಟೇ. ಇದು ಏನಂತಂದ್ರೆ ಒಂಥರ ಘಾಟ್ ವಾಸನೆ ಬರೋದ್ರಿಂದ, ಮತ್ತು ಇದು ಏನಂದ್ರೆ ಇದರಿಂದ ಹುಳಗಳು ಸಾಯ್ತಾವ, ಯಾವುದೇ ತತ್ತಿ ಇತ್ತಂದ್ರೆ ಅದನ್ನು ಸತ್ತೋಗ್ತವೆ. 6-7 ತಿಂಗಳ ತನಕಂತೂ ಯಾವುದೇ ಹುಳಗಳಂತೂ ಬರೋದಿಲ್ಲ. ನಾವು ಇನ್ನು 1 ವರ್ಷ ಅಂತ ಹೇಳ್ತೀವಿ, ಆದ್ರೆ ರೈತರಿಗೆ ಒಂದು ಕನಿಷ್ಠ 1-6 ತಿಂಗಳ ತನಕ ಅವರು ಸಿಂಪರಣೆ ಮಾಡಿದ್ರೆ. ಬಜೆ ಬೇರು ಪುಡಿ 20 gram ಪುಡಿಯನ್ನ 1 kg ಬೀಜದ ಜೊತೆ ಮಿಶ್ರಣ ಮಾಡಿ ಪ್ಯಾಕ್ ಮಾಡಿ ಇಡಬೇಕು. ಪ್ಯಾಕ್ ಮಾಡಿ ಇಟ್ಬಿಡ. ಈ ಬಜೆ ಬೇರು ಇವನ್ನ ಇದನ್ನು ಉಪಚಾರ ಮಾಡಿದಂತ ಬೀಜಗಳನ್ನು ತಿಂದ್ರು ಏನಾಗೋದಿಲ್ಲ? ಏನು ಆಗಲ್ಲ ನಮಗೆ, ಯಾಕಂತಂದ್ರೆ ಅದು ಹಾನಿಕಾರಕ ಆಗೋದಿಲ್ಲ. ಇಲ್ಲಿ ಎಲ್ಲ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗ್ತತೆ ನಮಗೆ ಬಜೆ ಬೇರು, ಅದನ್ನು ಲಭ್ಯವಾಗಿದ್ದಾವೆ. ಈಗ ಇಲಿಗಳದ್ದು ಬಹಳಷ್ಟು ರೈತರು ಗೋಳಾಡ್ತಿದ್ದಾರೆ, ಬೀಜಗಳು ಅಥವಾ ರೂಮ್ಗಳಲ್ಲೆಲ್ಲ ಇಲಿಗಳು ಬಂದು ತಿನ್ನೋದು ಮಾಡೋದು. ಇಲಿಗಳ ಚಲನೆ ಹಾಗೂ ಸಂತತಿ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಇಲ್ಲಿ ಹೇಗೆ ಪತ್ತೆ ಹಚ್ಚೋದು ಇಲಿಗಳನ್ನ? ಈಗ ಕೆಲವೊಮ್ಮೆ ರೂಮಲ್ಲಿ ಸಂಗ್ರಹ ಮಾಡಿರ್ತಾರೆ, ಅದು ಗೊತ್ತಿರಲಾರ್ದಂಗೆ 1 ತಿಂಗಳು ಓಪನ್ ಮಾಡಿಬಿಟ್ರೆ ಇಲಿಗಳು ಎಲ್ಲ ಗುದ್ದು ಮಾಡ್ಕೊಂಡ್ಬಿಟ್ಟು ಬಹಳಷ್ಟು ಹಾನಿ ಮಾಡಿರ್ತವೆ. ಪತ್ತೆ ಹಚ್ಚೋದಾತು, ಇವುಗಳ ಒಂದು ಇಲಿಗಳ ನಿಯಂತ್ರಣದ ಬಗ್ಗೆ ಸ್ವಲ್ಪ ಹೇಳಿ. ಇಲಿಗಳು ಏನಂತಂದ್ರೆ ಈಗ ರಾತ್ರಿ ಹೊತ್ತು ಬರೋದ್ರಿಂದ ಇವು ನಮಗೆ ಏನಂದ್ರೆ ರಾತ್ರಿ ಹೊತ್ತು ನೋಡಿದಾಗ ಅದು ಸೌಂಡ್ ಮಾಡ್ತಾ ಇರ್ತಾವ ಇಲಿಗಳು. ಒಂದು ರಾತ್ರಿ ಬರ್ತವೆ ಇವಕ್ಕೆ, ಎದಕ್ಕೆ ಸೌಂಡ್ ಮಾಡ್ತಾವ ಅಂತಂದ್ರೆ ಇಲಿಗಳು ಹಲ್ಲುಗಳು ಕೋರೆ ಹಲ್ಲುಗಳು ಇರ್ತಾವ, ಇದು ದಿವಸ ಬೆಳೀತಾನೆ ಇರ್ತಾವ. 1 ವರ್ಷಕ್ಕೆ ಏನಂದ್ರೆ 12 cm ಬೆಳೀತದೆ, ಅದನ್ನ ತಡೆಗಟ್ಟಿಗೆ ಅದು ಕಡಿತಾನೆ ಇರ್ತದೆ. ಮತ್ತು ಇಲಿಗಳದ್ದು ಇನ್ನೊಂದು ಏನಂದ್ರೆ ಇದು ಸಂತತಿ 3-4 ತಿಂಗಳಿಂದನೇ ಇದು ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಜೊತೆ ಇಲಿಗಳು ಗಂಡು ಹೆಣ್ಣು ಸೇರಿ ಏನಂದ್ರೆ 1 ವರ್ಷಕ್ಕೆ 800 ಮರಿಗಳನ್ನು ಹಾಕ್ತಾವ, ಅಂದ್ರೆ 8-10 ಸಲ ಹಾಕ್ತತಿ. ಒಂದು ಸಲಕ್ಕೆ 1 8 ಮರಿ ಅದು ಹಾಕ್ತಾವ. ಹಂಗಾಗಿ ಒಂದು ಜೊತೆ ಇಲಿಗಳಿಂದ ಗಂಡು ಹೆಣ್ಣು ಇಲಿ 800 ಇಲಿಗಳು ಇವನ್ನ ನಾವು ನಿಯಂತ್ರಣ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನುಷ್ಯರ ಜನಸಂಖ್ಯೆ ಅಷ್ಟೇ ಆಗ್ತಾ ಇದಾವ. ಅದ್ರ ಇಲ್ಲಿ ಪತ್ತೆ ಹಚ್ಚಲಿಕ್ಕೆ ಏನಾದ್ರು ಇಲಿಗಳು ಇಲ್ಲದಾವ ಈ ರೂಮ್ ಅಲ್ಲಿ ಅದಾವ ಅಂತೂ ಎಲ್ಲದಾವೆ ಅಂತ ಪತ್ತೆ ಹಚ್ಚತಕ್ಕಂತ ವಿಧಾನ ಅದಾವ ಇಲಿಗಳನ್ನ? ಇಲಿಗಳನ್ನು ಪತ್ತೆ ಹಚ್ಚೋಕೆ ಅಂದ್ರೆ ಒಂದು ಹೇಳಿದೆ, ಇವು ಸುಮ್ನೆ ಕೂಡಲ್ಲ, ಕಡಿತಾನೆ ಇರ್ತವೆ ರಾತ್ರಿ ಹೊತ್ತು. ಬಾಗಿಲಿಗೆ ಕಡಿತವೆ, ಕಟ್ಟಿಗೆ ಎಲ್ಲೆಲ್ಲಿ ಇರ್ತವೆ, ಮತ್ತೆ ಎಲೆಕ್ಟ್ರಿಕ್ ವೈರ್ಗಳು ಕಡ್ದಿರ್ತವೆ ರೂಮ್ ಅಲ್ಲಿದ್ರೆ. ಮತ್ತೆ ಇನ್ನೊಂದು ಏನಂದ್ರೆ ಇದು ಇಕ್ಕಿಗಳು ಬಿಡ್ತಾವ, ನಾ ಹೇಳಿದೆ ದಿವಸ ಅದು ಇಕ್ಕಿಗಳು ಹಾಕ್ತಾ ಇರ್ತವೆ ನೀವು. ಆಮೇಲೆ ಕಾಳುಗಳು ಅಲ್ಲಲ್ಲೇ ಚಲ್ಲಿ ಬಿದ್ದಿರ್ತಾವ, ಚೀಲಗಳಿಗೆಲ್ಲ ತೂತ್ ಹಾಕಿರ್ತವೆ. ಸೊ ಅದನ್ನ ನೀವು ಇಕ್ಕಿಗಳು ನೋಡೇ ಕಂಡಿಡಿಬಹುದು, ಇಕ್ಕಿಗಳು ಫ್ರೆಶ್ ಆಗಿದಾವ ಇಲ್ಲ. ಇಕ್ಕಿಗಳು ಇದಾವ ಅಂತಂದ್ರೆ ಅದು ಇಲಿಗಳು ಇದಾವ ಅಂತ ಅರ್ಥ, ಯಾಕಂದ್ರೆ ಅವು ದಿವಸ ಹಾಕ್ತಾನೆ ಇರ್ತವೆ, ಡ್ಯಾಮೇಜ್ ಮಾಡಿರ್ತವೆ. ಅದನ್ನ ನೋಡಿಬಿಟ್ಟು ನಾವು ಇಲಿಗಳು ಇದಾವ ಅಂತ ಹೇಳಿದ್ರು ವಾಸನೆ. ಆಮೇಲೆ ಇಲಿಗಳು ಇತ್ತಂತ ರೂಮ್ ಬಾಗಲ್ ತೆಗೆದ್ರೆ ನಿಮಗೆ ಒಂಥರ ವಾಸನೆ ಬರುತ್ತೆ, ಅದರಿಂದನೇ ಗುರುತಿಡಿಬಹುದು. ಇನ್ನ ಇಲಿಗಳ ಒಂದು ನಿಯಂತ್ರಣ ಇದ್ರ ಬಗ್ಗೆ ಹೇಗೆ? ಇಲ್ಲಿ ಕೆಲವೊಮ್ಮೆ ಬಲೆಗಳನ್ನ ಇಡ್ತಾರೆ, ಕೆಲವೊಮ್ಮೆ ಬಲೆಗಳ ಬೀಳೋದಿಲ್ಲ. ಆಮೇಲೆ ಕೀಟನಾಶಕ ಏನಾದ್ರು ಉಪಯೋಗ ಮಾಡಿ ಇಲಿಗಳನ್ನ ನಾವು ನಿಯಂತ್ರಣ ಮಾಡಬಹುದು ಅಂತೀರಾ, ಹೇಗೆ ಸ್ವಲ್ಪ ಹೇಳಿ ಅದು ಸ್ವಲ್ಪ. ಯಾಕಂದ್ರೆ ಇದು ಹೇಳ್ತೀನಿ, ಯಾಕಂದ್ರೆ ಇವು ಏನು ಬಲೆಗಳು ಏನು ಇಡ್ತೀವಲ್ಲ ಅದು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಇಡಬಹುದು. ಯಾಕಂತಂದ್ರೆ ಮನೆಯಲ್ಲಿ ಅಂದ್ರೆ ಸ್ವಲ್ಪ ಇರ್ತವೆ, ಮನೆಗಳಲ್ಲಿ ನಾವು ವಿಷ ಪಾಶನ ಹಿಡಕ್ ಬರಲ್ಲ, ಮಕ್ಳು ಇರ್ತವೆ, ಬೆಕ್ಕುಗಳು ಸಾಕು ಪ್ರಾಣಿಗಳು ಇರ್ತವೆ, ಅಂತಲ್ಲಿ ನಾವು ಇದನ್ನ ಹೇಳೋದಿಲ್ಲ ವಿಷ ಪಾಶನ ಇಡ್ರಿ ಅಂತೇಳಿ. ಮನೆಯಲ್ಲಿ ಏನಂತಂದ್ರೆ ಈ ಬಲೆಗಳು ಇತ್ತೀಚೆಗೆ 2 ತರದ ಬಲೆಗಳು ಬಂದಿದಾವ. ಒಂದು ಜೀವಂತವಾಗಿ ಹಿಡಿಯುವಂತ ಒಂದು ಬಲೆಗಳು ಸಣ್ಣದಾಗಿ, ಅದಕ್ಕೆ ವಂಡರ್ ಟ್ರ್ಯಾಪ್ ಅಂತ ಕರಿತೀವಿ. ಇವು ಎಲ್ಲ ಸಂತೆಯಲ್ಲೂ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವ. ಇನ್ನೊಂದು ಸ್ಟಿಕ್ಕಿ ಟ್ರ್ಯಾಪ್ ಅಂತೇಳಿ, ಅದೇನೋ ಒಂದು 80-70 rupees ಇರುತ್ತೆ ಅಷ್ಟೇ, ಅಂಟು ಬೆಲೆ ಅಂತೇಳಿ ಕರಿತೀವಿ. ಅದು ಒಂದ್ಸಲ ಓಪನ್ ಮಾಡಿಟ್ರೆ ಅದು ಅಂಟ್ಕೊಂತಂದ್ರೆ ಅದಕ್ಕೆ ಕೈ ಕಾಲು ಬಿಡಿಸ್ಕೊಳಕ್ಕೆ ಬರಲ್ಲ ಅದಕ್ಕೆ. ಆದ್ರೆ ನಾವು ಏನಾದ್ರೂ ಮಕ್ಕಳಿದ್ದಲ್ಲಿ ಜಾಗೃತಿಯಿಂದ ಇಡಬೇಕು ರೈತರು ಆದಷ್ಟು. ಏನಂತಂದ್ರೆ ಮಕ್ಕಳು ಗೊತ್ತಿಲ್ಲದವರಿದ್ರೆ ಅದು ಇದು ಅಂಟಿಂದ ಏನಂತಂದ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಇದು ಅಂಟಿನ ಬೆಲೆನೂ ಉಪಯೋಗ ಮಾಡಬಹುದು. ಇನ್ನು ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲವು, ಯಾಕಂದ್ರೆ ರೈತರು ಕೆಲವು ಇದರಲ್ಲಿ ಬರ್ತಾವೆ ಭತ್ತದ ಗದ್ದೆಗಳಲ್ಲಿ, ಅಂದ್ರೆ ಅದು ಸೀದಾ ಕ್ರೊಕಡೈಲ್ ಅಂತೇಳಿ ಬ್ಯಾಕ್ ಪ್ಯಾಕ್ ಟ್ರ್ಯಾಪ್ ಅಂತ ಬರ್ತದೆ, ಒಂದೇ ಸಲ ಕಟ್ ಮಾಡ್ಬಿಡುತ್ತೆ ಅದು ಕ್ರೊಕಡೈಲ್ ಟ್ರ್ಯಾಪ್ ಅಂತ ಬರುತ್ತೆ. ಅದಕ್ಕೆ ಸ್ಪ್ರಿಂಗ್ ಇರುತ್ತೆ, ಅದು ಸ್ವಲ್ಪ ಮುಟ್ಟಿದ ತಕ್ಷಣ ಆಯ್ತು, ಅದಕ್ಕೆ ಒಂದು ಏನೇ ಇಟ್ಟರೆ ಅದು ಅದ್ ಇದನ್ನೇ ಕಟ್ಟಾಗಿ ಅಲ್ಲೇ ಸತ್ತೋಗ್ಬಿಡುತ್ತದೆ. ಆ ತರ ಬಲೆಗಳು ಇದಾವೆ. ಮತ್ತು ತಾವು ಇದು ಕೇಳಿದ್ರಿ, ಇದೇನು ಇಲಿ ನಾಶಕಗಳು ಯಾವ್ದಾರು ಕೀಟನಾಶಕಗಳು ಯಾವ ಉಪಯೋಗ ಮಾಡಬಹುದಂದ್ರೆ, ಇದಕ್ಕೇನಂತಂದ್ರೆ ಒಂದು ವಿಷ ಪಾಷಣು. ಇಲಿಗಳೇನಂತಂದ್ರೆ ಅನುಮಾನಸ್ಥ ಪ್ರಾಣಿಗಳು. ನಾವು ಮನುಷ್ಯರೇನಾದ್ರೆ ಜಲ್ದಿ ನಾವು ಮರಳೋಗ್ಬಿಡ್ತೀವಿ, ಯಾರು ಏನಾರು ಚಂದಂದು ಊಟ ಏನಾರು ಕೊಟ್ರೆ ಮೊದಲು ತಿನ್ ಆದ್ರೆ ಇಲಿಗಳು ನೀವು ಏನು ಕೊಟ್ಟರು ಸ್ವೀಕರಣೆ ಮಾಡಲ್ಲ, ಅವು ಬಹಳ ಅನುಮಾನ ಪ್ರಾಣಿ. ಅದಕ್ಕೆ ವಿಷ ಪಾಷಣಕ್ಕೆ ಒಂದು ಜಿಂಕ್ ಫಾಸ್ಫೈಡ್ ಅಂತೇಳಿ ಒಂದು ಕರಿ ಪೌಡರ್ ಬರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ಇದು. ಇದನ್ನ ವಿಷ ಪಾಷಣಾಗಿ ಶೇಕಡ 2% ಅಂದ್ರೆ ಒಂದು ನೀವು 100 ಗ್ರಾಂ ಹಿಟ್ಟು ಅಥವಾ ಏನಾರು ಮಾಡಿದ್ರೆ ಅದು 2 ಗ್ರಾಂ ಅಷ್ಟು ಜಿಂಕ್ ಫಾಸ್ಫೈಡ್ ಪುಡಿಯನ್ನು, ಇದನ್ನ ನೀವು ಇದರಲ್ಲೇ ಮಿಕ್ಸ್ ಮಾಡಿ ಅಂತ ಹೇಳಲ್ಲ ರೈತರಿಗೆ, ಅದು ದಿನ ಯಾವ್ದು ಊಟ ತಿಂತಿರ್ತದೆ ಅದರಲ್ಲಿ, ಯಾಕಂದ್ರೆ ಇವತ್ತು ನಾನು ಇದಿಟ್ಟು ಬೇರೆ ಏನಾರು ಇಟ್ಟರೆ ಮತ್ತೆ ಮುಟ್ಟೋದಿಲ್ಲ ಅದು 2 ದಿವಸ ತನಕ, ಅದು ಯಾವ್ದು ತಿಂತಾ ಇರುತ್ತೆ ಅದ್ರ ಜೊತೆಗೆ ಬಜ್ಜಿ ಆಯ್ತು ಎಣ್ಣೆ ಪದಾರ್ಥ ಬಹಳ ಇಷ್ಟ, ಅದನ್ನ ಮಿಕ್ಸ್ ಮಾಡಿ ಇಟ್ಟರೆ ಇದು ಒಂದೇ ದಿವಸದಲ್ಲಿ ಸಾಯ್ತಾವ್ ಇದು ಜಿಂಕ್ ಫಾಸ್ಫೈಡ್ ಅನ್ನೋ ಕೀಟನಾಶಕ. ಅಂದ್ರೆ ಇದನ್ನ ಬಹಳ ಮಕ್ಕಳಿಂದ ದೂರ ಇರಬೇಕು, ಮಕ್ಕಳಿದ್ದಲ್ಲಿ ಇಡಬಾರ್ದು, ಬೆಕ್ಕು ಮತ್ತೆ ನಾಯಿಗಳು ಪ್ರಾಣಿಗಳು, ಯಾಕಂದ್ರೆ ಅವನು ಸಾಯ ಸಂಪರ್ಕ ಬರಬಾರ್ದು, ಸಂಪರ್ಕ ಬರಬಾರ್ದು, ಇದಕ್ಕೆ ಒಂದೇ ದಿವಸದಲ್ಲಿ ಸತ್ತೋಗ್ತದೆ. ಜಿಂಕ್ ಫಾಸ್ಫೈಡ್ ಏನಂದ್ರೆ ಇದು ಅತ್ಯಂತ ತೀವ್ರ ವಿಷಕಾರಿ ಕೀಟನಾಶಕ ಇದು. ಮತ್ತೆ ಇದನ್ನ ಬಿಟ್ಟರೆ ಜಿಂಕ್ ಫಾಸ್ಫೈಡ್ ಬಿಟ್ಟರೆ ಮತ್ತೇನು ಒಂದು ಸಾಧ್ಯತೆಗಳು? ಇನ್ನು ಕೆಲವು ಏನಂತಂದ್ರೆ ಈಗ ಹೊಸದಾಗಿ ಇನ್ನು ಕೆಲವು ಕೀಟನಾಶಕಗಳು ಇದು ಬಂದಿದ್ದಾವೆ, ಅವಕ್ಕೆ ಆಂಟಿ ಕೋಗ್ಲೆಂಟ್ ಅಂತ ಕರಿತೀವಿ. ಅಂದ್ರೆ ಅಂತಂದ್ರೆ ಅದು ಹೆಪ್ಪುಗಳು ರಕ್ತ ಹೆಪ್ಪುಗಟ್ಲಾರ್ದಂಗೆ ನೋಡ್ತಾವು ಕೆಲವು ಅಂತಂದ್ರೆ. ಇದಕ್ಕೆ ಮಾರ್ಕೆಟ್ ಅಲ್ಲಿ ಬ್ರೋಮಾಡೈಲಿನ್ ಮತ್ತೆ ಕೊಮೆಟ್ರಲ್ ರ್ಯಾಟ್ ಕಿಲ್ಲರ್ ಬೇರೆ ಬೇರೆ ಟ್ರೇಡ್ ನೇಮ್ ಇದೆ, ರೋಡಬೆನ್ ರ್ಯಾಟ್ ಕಿಲ್ಲರ್ ರೋಡ್ ಅಂತ ಸಿಗುತ್ತವೆ. ಇವು ಒಂದು ಬಿಸ್ಕೆಟ್ ತರ ಇರ್ತಾವ. ಇದು ಏನಂತಂದ್ರೆ ಕೆಲವು ರೈತರಿಗೆ ಈಗ ಬಹಳಷ್ಟು ಇದೆಲ್ಲರೂ ಉಪಯೋಗ ಮಾಡ್ತಾರೆ. ಇಲ್ಲಿ ಬಿಸ್ಕೆಟ್ ಇದನ್ನ ಇಟ್ಟರೆ ಏನಂದ್ರೆ ಒಂದೇ ದಿವಸದಲ್ಲಿ ಸಾಯಿಲ್ಲ ರೈತರು, ಅದನ್ನ ತಪ್ಪು ತಿಳ್ಕೊಬಾರ್ದು ಯಾಕೋ ಸತ್ತಿಲ್ಲ ಅಂತೇಳಿ. ಇದು 3-4 ದಿವಸ ನಂತರ ಸಾಯ್ತಾವ್ ಇದು. ಹಂಗಾಗಿ ಏನಂದ್ರೆ ಅಂದ್ರೆ ಇದನ್ನ ತಿಂದ್ರೆ 3-4 ದಿವಸ ಆದ್ಮೇಲೆ ನಿಧಾನವಾಗಿ ಅದಕ್ಕೆ ರಕ್ತ ಹೆಪ್ಪುಗಟ್ಲಾರ್ದಂಗೆ ಆಮೇಲೆ ಸಾಯ್ತಾವೆ. ರಕ್ತಸ್ರಾವ ಆಗತ್ತ. ಇದು ಜಿಂಕ್ ಫಾಸ್ಫೈಡ್ ಗಿಂತ ಇದು ಉತ್ತಮ. ಯಾಕೆ ಅಂತಂದ್ರೆ ಜಿಂಕ್ ಫಾಸ್ಫೈಡ್ ಇದ್ರೆ 24 ತಾಸದಲ್ಲೇ ಸಾಯ್ತಾವ, ಬೇರೆ ಇಲಿಗಳು ಬಂದು ಅದನ್ನ ಮುಟ್ಟಲ್ಲ. ಇದ್ರ ಬಿಸ್ಕೆಟ್ ಏನಂತಂದ್ರೆ ಗೊತ್ತಾಗಲ್ಲ ಬೇರೆ ಇಲಿಗೆ, ಆ ಇಲಿ ಎದಕ್ ಸತ್ತಿದೆ ಅಂತ ಗೊತ್ತಾಗಲ್ಲ, ಅದು ಎಲ್ಲೋ ಹೋಗಿ ಬೇರೆ ಕಡೆ ಎಲ್ಲೋ ಹೋದಾಗ ಸತ್ತೋಗಿರುತ್ತೆ. ಸೊ ಹಂಗಾಗಿ ಇದನ್ನ ನಾವು ತಿಂಗಳಿಗೆ ಒಂದ್ಸಲ ಇಟ್ಟರು ಬೇರೆ ಇಲಿಗಳಿಗೆ ಗೊತ್ತಾಗಲ್ಲ ಇದನ್ನ. ಸೊ ಹಂಗಾಗಿ ಇದು ಒಂದು ಏನಂದ್ರೆ ನಿಧಾನವಾಗಿ ಸತ್ತರಿಸಿಂತಿಲ್ಲ, ನಾವು ಎಲ್ಲಾನು ಇಲಿಗಳನ್ನ ಸಾಯಿಸಬಹುದು ಇದು. ಈಗ ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಬಹಳಷ್ಟು ಸಂಗ್ರಹಣೆ ಇರುತ್ತೆ ಬೀಜಗಳನ್ನ ಮಾಡಿರ್ತಾರೆ, ಅಂತಲ್ಲಿ ಎಲ್ಲ ಹೇಗೆ ಅಂತಿರ್ತಾವೆ ಧೂಪ ಹಾಕುದು ಅಂತ ಮಾಡ್ತಿರ್ತಾರೆ, ಹೇಗೆ ಇದು ಧೂಪೀಕರಣ ಮಾಡೋದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಏನ್ ಮಾಡ್ತಾರೆ, ಯಾವ ರೀತಿ ಮಾಡ್ಬೇಕು ಇದನ್ನ, ಏನೇನು ಒಂದು ಕೀಟನಾಶಕದಲ್ಲಿ ಉಪಯೋಗ ಮಾಡ್ಬೇಕಾಗ ಧೂಪೀಕರಣದಲ್ಲಿ? ಈಗ ಧೂಪೀಕರಣ ಯಾಕಂದ್ರೆ ಈಗ ಬೀಜ ಸಂಗ್ರಹಣೆಯಲ್ಲಿ ಅಂತ ಬಹಳ ಪ್ರಮಾಣದಲ್ಲಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಏನಿದ್ದಲ್ಲಿ ಗೋಡೌನ್ ಅಲ್ಲಿ ಯಾವೂ ಸಾಲೋದಿಲ್ಲ. ಈಗ ಇದುವರೆಗೆ ನಮ್ಗೆ ಕಂಡು ಬಂದಿರುತ್ತೆ ಧೂಪೀಕರಣನೇ ಒಳ್ಳೆಯದು ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ರೈತರಿಗೆ ಧೂಪೀಕರಣ. ಇದಕ್ಕೆ ಇನ್ನೂವರೆಗೆ ನಮ್ಗೆ ಸಿಕ್ಕಿರೋ ಒಂದು ಯಾವ್ದು ಧೂಪೀಕರಣಕ್ಕೆ ಉಪಯೋಗ ಮಾಡೋ ಅಂತ ಕೀಟನಾಶಕ ಅಂತಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಬರುತ್ತೆ. ಫಾಸ್ಫೈಡ್ ಇದು ಒಂದು ಟ್ಯಾಬ್ಲೆಟ್ ಮೂಲಕ ಒಂದು ಗುಳಿಗೆಗಳು ಸಿಗ್ತವೆ. ಈಗ ಇತ್ತೀಚೆಗೆ ಏನಂತಂದ್ರೆ ಮೊದಲೆಲ್ಲ 3 ಗುಳಿಗೆ ಹಾಕಂತ ಹೇಳ್ತಾರೆ, ಈಗ 9 ಗ್ರಾಮಿಂದ ಸಿಗುತ್ತೆ ಅದು ಒಂದು ಟ್ಯಾಬ್ಲೆಟ್. ಈಗ ಒಂದ್ಸಲ ಬಾಟಲ್ ಓಪನ್ ಮಾಡಿದ್ರೆ ಇದು ಮತ್ತೆ ಯೂಸ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಇದು ಗಾಳಿಯಲ್ಲಿ ಇದಾಗಿ ವಿಷಪೂರ್ವಕ, ಇದು ಅತ್ಯಂತ ವಿಷಕಾರಿ ಕೀಟನಾಶಕ. ಇದನ್ನು ನಾವು ಮನೆಯಲ್ಲಿ ಯಾರು ಉಪಯೋಗ ಮಾಡಬಾರ್ದು ರೈತರು ದಯವಿಟ್ಟು, ಯಾಕಂತ ಇದು ನಾವು ಯಾವುದೇ ಬಂಗಾರ ಸಾಮಾನು ಹಾಕೊಂಡ್ರು ಇದನ್ನ ಫ್ಯೂಮಿಗೇಷನ್ ಇದು ಮಾಡ್ಬೇಕಾದ್ರೆ ಎಲ್ಲಾನು ಹೋಗ್ಬಿಡ್ತಾವ. ಸೊ ಹಂಗಾಗಿ ಇದಕ್ಕೆಲ್ಲ ಮುಖವಾಡ ಎಲ್ಲ ಹಾಕೊಂಡು ಸರಿಯಾಗಿ ಮುಂಜಾಗ್ರತೆ ತಗೊಂಡು ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಇದು ಬಹಳ ಅತ್ಯಂತ ಏನಂತಂದ್ರೆ ನಿಮ್ಗೆ ಎಲ್ಲಾ ಕೀಟಗಳು ಒಳಗಡೆ ಮರಿ ಹುಳ ಅಂತ ಹಿಡಿದು ಎಲ್ಲಾನು ಸಾಯಿಸುತ್ತೆ. 9 ಗ್ರಾಮ್ 1 ಟನ್ ಬೀಜಕ್ಕೆ 9 ಗ್ರಾಮ್ 1 ಟನ್ ಬೀಜಕ್ಕೆ ಅಲ್ಯೂಮಿನಿಯಂ ಫಾಸ್ಫೈಡ್ ಕೀಟನಾಶಕವನ್ನು ಧೂಪೀಕರಣ ಹಾಕ್ಬೋದು. ಈಗ ರೈತರು ಕೆಲವೊಮ್ಮೆ 1 ಕ್ವಿಂಟಲ್ 2 ಕ್ವಿಂಟಲ್ ಸಂಗ್ರಹಗಳನ್ನ ಮಾಡ್ಕೊಂಡಿರ್ತಾರೆ, ಅಂದ್ರೆ ಟಿನ್ ಡಬ್ಬಿಗಳನ್ನು ಮಾಡ್ಕೊಂಡಿರ್ತಾರೆ, ಅಲ್ಯೂಮಿನಿಯಂ ಟಿನ್ ಡಬ್ಬಿಗಳನ್ನು ಮಾಡಿರ್ತಾರೆ. ಅಲ್ಲಿ ಎಲ್ಲ ಈ ಒಂದು ಟಿನ್ ಡಬ್ಬಿಯಲ್ಲಿ ಈ ಅಲ್ಯೂಮಿನಿಯಂ ಫಾಸ್ಫೈಡ್ ಅನ್ನ ಒಡೆದು ಬಾಟಲ್ ಅನ್ನು ಒಡೆದು ಅದರಲ್ಲಿ ಇಡಬಹುದಂತೀರಾ ಹೇಗೆ ತಾವು? ಒಂದು ಇಡೀ ಕೊಠಡಿಗೆ ಮಾಡಬಹುದು, ಕೊಠಡಿ ಏನಂತಂದ್ರೆ ಮತ್ತೆ ಕಿಟಕಿಗಳು ಎಲ್ಲ ಮುಚ್ಚಬೇಕು, ಏರ್ ಟೈಟ್ ಇರ್ಬೇಕು, ಯಾರು ಪೇಪರ್ ಹಾಕಿ ಮುಚ್ಚಿದೆ ಅಂದ್ರೂ ಸಲ್ಲದಿಲ್ಲ, ಎಲ್ಲೂ ಗಾಳಿ ಆಡ್ಬಾರ್ದು, ಯಾಕಂದ್ರೆ ಇದು ಅಷ್ಟೇ ವಿಷಕಾರಿ. ಇದು ಇದು ಫಾಸ್ಫಿನ್ ಅನ್ನೋ ಒಂದು ಗ್ಯಾಸ್ ಬರುತ್ತೆ, ಇದು ಇದನ್ನ ಟ್ಯಾಬ್ಲೆಟ್ ನೀವು ಹೊರಗೆ ಗಾಳಿಗೆ ಇಟ್ಟ ತಕ್ಷಣ ಫಾಸ್ಫಿನ್ ಅನ್ನೋ ಒಂದು ಗ್ಯಾಸ್ ಬರುತ್ತೆ. ಇದು ಗ್ಯಾಸ್ ಏನಂತಂದ್ರೆ ಗಾಳಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಇದು ಎಲ್ಲಾ ಕಡೆ ಗಾಳಿಯಲ್ಲಿ ಸೇರ್ಕೊತ ಕಾಳ ಒಳಗೆ ಸೇರ್ಕೊಳುತ್ತೆ. ಅದಕ್ಕೆ ಅಷ್ಟೇ ಮನುಷ್ಯರಿಗೂ ಅಷ್ಟೇ ವಿಷಕಾರಿ ಇದು, ಬರೇ ಹುಳಗಳಿಗೆ ಅಷ್ಟಲ್ಲ. ಹಂಗಾಗಿ ಒಂದು ನೀವು ಕೊಠಡಿನೇ ಮಾಡಂಗಿತ್ತು ಅಂದ್ರೆ ಕೊಠಡಿಗೆ ಅದು ಎಷ್ಟಿದೆ ಏರಿಯಾ ನೋಡಿಕೊಂಡು ಅದಕ್ಕೆ ಒಂದು 21 ಟ್ಯಾಬ್ಲೆಟ್ ಬೇಕಾಗುತ್ತೆ, ಒಂದು 25 ಇದು ಏರಿಯಾ ಮೇಗೆ ನಿಮ್ಗೆ ಎಷ್ಟಿದೆ. ಇಲ್ಲ ಅಂತಂದ್ರೆ ನೀವು ಒಂದೇ ಒಂದು ಡಬ್ಬಿ ಅಂತ ಹೇಳಿದ್ರಲ್ಲ, ಒಂದು ಟನ್ಗೆ 9 ಗ್ರಾಮ್, ಈಗ ಬರುವಂತ ಹೊಸ ಫಾರ್ಮುಲೇಷನ್ ಅಂತಂದ್ರೆ 9 ಗ್ರಾಮ್ ಇಂದ ಸಿಗುತ್ತೆ ಒಂದು ಟ್ಯಾಬ್ಲೆಟ್. ಮೊದಲೇನಂತಂದ್ರೆ 3 ಗ್ರಾಮ್ ಇಂದ ಟ್ಯಾಬ್ಲೆಟ್ ಇತ್ತು, ಈಗ 9 ಗ್ರಾಮ್ ಇಂದ ಇದಾವೆ. ಒಂದು ಟ್ಯಾಬ್ಲೆಟ್ 1 ಟನ್, ಎಷ್ಟು ಬೀಜ ಇದಾವೆ ಅದಕ್ಕೊಂದು ಮೇಲೆ ತಾಡ್ಪಾಲ್ ಹಚ್ಚಬಹುದು. ನೀವು ಇದು ಟಿಂಡಬಿ ಇತ್ತಂದ್ರೆ ನಡೀತೆ, ಇಲ್ಲಾಂತಂದ್ರೆ ಒಂದು ತಾಡ್ಪಾಲ್ ಹಚ್ತಾರೆ, ಹೊಚ್ಚಿ ಹೊರಗೆ ಹೋಗ್ಲಾರ್ದಂಗೆ ಅಲ್ಲಿ ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಕಡೆ ಇಟ್ಟು. ಇನ್ನೊಂದು ಹೇಳ್ಬೇಕಂತಂದ್ರೆ ಇದು ನೀವು ದುಪೀಕರಣ ಮಾಡಿದ್ಮೇಗೆ ಒಂದು ಬಿಳಿ ಪೌಡರ್ ಉಳಿತೈತ, ಅದ್ರಲ್ಲೂ 3% ಫಾಸ್ಫಿನ್ ಗ್ಯಾಸ್ ಇರುತ್ತೆ. ಸೊ ಅದನ್ನು ಅಲ್ಲೇ ಬಿಡಬಾರ್ದು, ಅದನ್ನ ತಗೊಂಡೋಗಿ ಮಣ್ಣಲ್ಲಿ ಏನಂದ್ರೆ ಮುಚ್ಚಿಡ್ಬೇಕು, ಯಾಕಂದ್ರೆ ಮತ್ತೆ ಯಾರು ಬಾಯಿ ಹಾಕಿದ್ರೆ ಮಾಡಿದ್ಮೇಲೆ ಇದು 7 ದಿವಸದ ತನಕ ನೀವು ತೆಗಿಬಾರ್ದಿದ್ದು ಒಂದು ಸಲ ದೂಪೀಕರಣ ಮಾಡಿದ್ರೆ. ಈಗ ಅಲ್ಯೂಮಿನಿಯಂ ಪಾಸ್ಪೋರ್ಟ್ ಅನ್ನು ಉಪಯೋಗ ಮಾಡಿ ದೂಪೀಕರಣವನ್ನ ಮಾಡಿದಂತ ಬೀಜಗಳನ್ನ ಸಪೋಸ್ ಈಗ ಬಿತ್ತನೆ ಮಾಡಿ ಉಳಿದಂತ ಬೀಜಗಳನ್ನ ನಾವು ತಿನ್ಲಿಕ್ಕೆ ಬಳಸ್ಕೋಬಹುದಂತೀರಾ ಹೇಗೆ? ಅಲ್ಯೂಮಿನಿಯಂ ಪಾಸ್ಪೋರ್ಟ್ ಇಂದ ಅದ್ರಲ್ಲಿ ಯಾವುದೇ ಶೇಷಾಂಶ ಉಳಿಯೋದಿಲ್ಲ, ಅದನ್ನ ಅದು ಯಾವುದೇ ಹಾನಿಕಾರಕ ಇಲ್ಲ. ಕೊನೆಯದಾಗಿ ಬೀಜ ಸಂಗ್ರಹಣೆ ಮಾಡಿದ್ಮೇಲೆ ಒಮ್ಮೆ ಹಾಕಿಟ್ಬಿಡ್ತಾರೆ ರೈತರು, ಒಮ್ಮೆ ತೆಗೆದು ಮತ್ತೆ ಅದನ್ನ ಬಿತ್ತನೆ ಸಮಯ ಬಂದಾಗ ಮಾತ್ರ ಬೀಜ ಚೀಲವನ್ನು ಓಪನ್ ಮಾಡ್ತಾರೆ. ಮಧ್ಯದಲ್ಲಿ ಏನಾದರೂ ತಾವು ಹೇಳ್ತೀರಾ ರೈತರಿಗೆ ಏನಾದರೂ ನೋಡ್ಲಿಕ್ಕೆ? ಅದು ಯಾಕಂದ್ರೆ ಒಂದ್ಸಲ ಯಾರು ಅದ್ರ ಕಡೆ ಗಮನ ಕೊಡಲ್ಲ, ಒಂದೇ ಸಲ ನೋಡಿದಾಗ ಜಾಸ್ತಿ ಆಗಿರ್ತವೆ. ಸ್ವಲ್ಪ ಏನಾದ್ರು ಹುಳ ಅನ್ಸಿದಾಗೆ ಅವಾಗೆ ಒಂದ್ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಅದನ್ನ ಕಡಿಮೆ ಮಾಡಬಹುದು, ಅವಾಗೆ ನಿಯಂತ್ರಣ ಮಾಡಬಹುದು. ಒಂದೇ ಸಲ ಒಳಗ್ ಜಾಸ್ತಿ ಆದ್ಮೇಲೆ ಅದನ್ನ ಏನು ಮಾಡಿದ್ರು ಉಪಯೋಗ ಇಲ್ಲ. ತಿಂಗಳಿಗೆ ಒಂದ್ಸಲ ಅಥವಾ 15 ದಿವಸಕ್ಕೆ ಒಂದ್ಸಲ ಇದರಲ್ಲಿ ಬೀಜ ಸಂಗ್ರಹಣೆಯಲ್ಲಿ ಮಾಡೋರು ರೈತರಿಗೆ ಏನಂದ್ರೆ 15 ದಿವಸಕ್ಕೆ ಒಂದ್ಸಲ ಬೀಜಕ್ಕಾಗಿತ್ತಂದ್ರೆ 15 ದಿವಸ, ಇದು ದೂಪೀಕರಣ ಮಾಡೋಗಿತ್ತಂದ್ರೆ ತಿಂಗಳಿಗೆ ಒಂದ್ಸಲ. ತಿಂಗಳ ಒಂದ್ ಆದ ತಕ್ಷಣ ಹುಳಗಳು ನೋಡ್ಬೇಕು, ಒಂದು ಸ್ಯಾಂಪಲ್ ತಗೊಂಡು ಹುಳ ಇದಾವೆ ಅಂತಂದ್ರೆ ದೂಪೀಕರಣ ಮಾಡೋದು, ಇಲ್ಲ ಅಂತಂದ್ರೆ ಚೀಲಕ್ಕೆ ಒಂದು ಸ್ಪ್ರೇ ಅನ್ನ ಕೊಟ್ರೆ ತಿಂಗಳಿಗೆ ಒಂದ್ಸಲ ಕೊಟ್ರೆ ಅದು ಬೀಜಗಳನ್ನ ನಾವು ಸುರಕ್ಷಿತವಾಗಿ ಮಾಡಬಹುದು. ಈಗ ಸಂಗ್ರಹಣೆಗೆ ಬಳಸತಕ್ಕಂತ ಚೀಲಗಳು ಏರ್ ಟೈಟ್ ಇದ್ರೆ ಒಳ್ಳೇದಂತೀರ ಅಥವಾ ಈಗ ಗೋಣಿ ಚೀಲ ಅಂತಂದ್ರೆ ಏರ್ ಟೈಟ್ ಇರೋದಿಲ್ಲ? ಗೋಣಿ ಚೀಲ ಇರಲ್ಲ, ಪ್ಲಾಸ್ಟಿಕ್ ಚೀಲಗಳು ಬರ್ತವೆ, ಏರ್ ಟೈಟ್ ಬೀಗ ಚೀಲಗಳು ಬರ್ತವೆ. ಯಾವ ಚೀಲದಲ್ಲಿ ಸಂಗ್ರಹಣೆ ಮಾಡಿಟ್ರೆ ಕೀಟಗಳು ಆಗೋದಿಲ್ಲ ಅಂತ ಹೇಳ್ತಿರ್ತಾವೆ? ಈಗ ಪ್ಲಾಸ್ಟಿಕ್ ಚೀಲ, ಈಗ ಇನ್ನೊಂದು ನಮಗೆ ಒಂದು ಗ್ರೇನ್ ಪ್ರೋ ಬ್ಯಾಗ್ ಅಂತೇಳಿ ಇತ್ತೀಚೆಗೆ ಬಂದಿದೆ, ನೀವು ನೋಡಿದ್ರೆ ಅದು ಏನಂತಂದ್ರೆ ಅದ್ರಲ್ಲಿ ಇಟ್ಟರೆ ಏನಂತಂದ್ರೆ ಅದು ಕಾಳುಗಳು ಇದು ಆಗೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಗ್ಯಾಸ್ ಜಾಸ್ತಿ ಆಗೋದ್ರಿಂದ ಅದರಲ್ಲಿಂದ ಯಾವುದೇ ಕೀಟಗಳು ನಿಮ್ಗೆ ಮೊದ್ಲಿದ್ರು ಸತ್ತೋಗ್ತಾವ್, ಬರೋದಿಲ್ಲ ಅದು. ಅದೇನಂದ್ರೆ ರೈತರಿಗೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಈಗ, ಬಟ್ ಅದರಿಂದ ಹುಳ ಬರೋದಿಲ್ಲ. ಈಗ ಇನ್ನೂ ಇತ್ತೀಚೆಗೆ ಹೊಸದಾಗಿ ಏನಂದ್ರೆ ಸೈಲೋ ಬ್ಯಾಗ್ಸ್ ಅಂತ ಬರ್ತಾ ಇದಾವೆ, ಅದು ಬಂದ್ರೆ ಇನ್ನೂ ಚೆನ್ನಾಗಿ ರೈತರಿಗೆ. ಇದು ಗೋಡಾನು ಬೇಕಾಗಲ್ಲ, ಹೊಲದಲ್ಲೇ ಅದನ್ನ ಒಂದು 200 ಟನ್ ಅಷ್ಟು ಹಿಡಿಯುವಂತ ಚೀಲಗಳಿದಾವೆ. ದೊಡ್ಡ ಪ್ರಮಾಣದಲ್ಲಿ ಬಂದ್ವಂದ್ರೆ ಅವು ಬಿಸಿಲಲ್ಲೂ ಏನಾಗಲ್ಲ, ಒಂದು 6 ಲೇಯರ್ ಇರ್ತಾವ. ಈಗ ಹೆಂಗೆ ಟೆಟ್ರಾ ಪ್ಯಾಕ್ ಅಂತ ಕರಿತೀವಿ ನಾವು ಕೋಕೋ ಕೋಲಾ ಆತರ, ಆ ತರ ರೈತರಿಗೆ ಏನಂತಂದ್ರೆ ಗೋಡಾನ್ ಇರ್ಲಾರ್ದವ್ರಿಗೆ ಸೈಲೋ ಬ್ಯಾಗ್ಸ್ ಅಂತ ಬರ್ತವೆ, ಅದ್ರಲ್ಲಿ ಇಟ್ಟರೆ ಯಾವುದೇ ರೀತಿ ಹಾನಿಯಾಗಲ್ಲ, ಅದಕ್ಕೆ ನಾವು ಯಾವ್ದು ಕೀಟನಾಶಕ ಸಿಂಪರಣೆನೂ ಬೇಕಾಗಲ್ಲ, ಅದು ಒಂದು ಒಳ್ಳೇದು. ಅಂದ್ರೆ ಪ್ರೋ ಬ್ಯಾಗ್ಸ್ ಅದರಲ್ಲಿ ಸಂಗ್ರಹ ಮಾಡಿಟ್ರೆ ಒಳ್ಳೇದು, ಸಣ್ಣ ಪ್ರಮಾಣ ಮನೇಲಿ ಇಟ್ಟರೆ ಅದು ಯಾವ್ದೇ ಹುಳ ಬರಲ್ಲ. ಈಗೆಲ್ಲ ನಮ್ಮ ಮನೇಲೆಲ್ಲ ಸಣ್ಣ ಇವರೆಲ್ಲ ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಬಿಡ್ತಾರೆ, ಫ್ರಿಡ್ಜಲ್ಲಿ ಹಾಕ್ತಾರೆ, ಯಾಕಂತ ಅಲ್ಲಿ ಏನು ಹುಳ ಬರಬಾರ್ದು ಅಂತ ಹೇಳಿ. ಆಮೇಲೆ ಈಗ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತಾರೆ ರೈತರು ಕೆಲವೊಮ್ಮೆ ಹೆಸರುಗಳನ್ನ ತೊಗರಿಗಳನ್ನ, ಅಲ್ಲಿ ಎಷ್ಟು ತಿಂಗಳವರೆಗೆ ಇಟ್ಟರೆ ಅಲ್ಲಿ ಇಡಬಹುದಂತಿರ್ತಾವೆ? ಅಲ್ಲಿ ಏನಾದ್ರು ಸಂಗ್ರಹಣೆ ಮಾಡಿದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗತ್ತಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹೇಗೆ? ಮೊಳಕೆ ಪ್ರಮಾಣನು ಕಡಿಮೆ ಆಗಲ್ಲ, ಮತ್ತೆ ಯಾವ್ದು ಹುಳಾನು ಬರಲ್ಲ, ಅದ್ರ ಗುಣಮಟ್ಟನು ಅಷ್ಟೇ ಕಾಪಾಡ್ತದೆ. ಸೊ ಹಂಗಾಗಿ ಈಗ ಬೇರೆ ಇದ್ರಲ್ಲಿ ಯಾವ್ದು ಕೀಟನಾಶಕ ನಿಮ್ಗೆ ಸಿಂಪರಣೆನು ಬೇಕಾಗಲ್ಲ. ಯಾವಾಗ್ಲೂ ಕೀಟಗಳ ಪ್ರವೃತ್ತಿ ಏನಂತಂದ್ರೆ ಒಂದು 5 ಡಿಗ್ರಿ ಕಿಂತ ಕಡಿಮೆ, 10 ಡಿಗ್ರಿಕ್ಕಿಂತ ಕಡಿಮೆ ಹೋದಾಗೆ ಅದು ಮರಿ ಹಾಕೋದಿಲ್ಲ, ಅಲ್ಲೇ ಸತ್ತು ಹೋಗ್ಬಿಡ್ತಾವ. ಸೊ ಹಂಗಾಗಿ ಇದು ತಾನಾಗೆ ಆಟೋಮೆಟಿಕ್ ಏನಂತಿಲ್ಲ, ನೇಚರ್ ಅಲ್ಲಿ ಇದು ಇದ್ದಂಗೆ. ಹಂಗಾಗಿ ಈಗ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋದ್ರಿಂದ ಒಂದು ಕಾಳುಗಳದ್ದು ಬೀಜಗಳ ನಮ್ಗೆ ಕ್ವಾಲಿಟಿನೂ ಮೇಂಟೈನ್ ಮಾಡಬಹುದು, ಮತ್ತೆ ಯಾವುದೇ ಹುಳಗಳನ್ನು ಬೆಳವಣಿಗೆ ಆಗೋದಿಲ್ಲ. ಹಂಗಾಗಿ ನಮ್ಗೆ ಯಾವ್ದೇ ದೂಪೀಕರಣ ಮಾಡೋದ್ ಬೇಕಾಗಿಲ್ಲ, ಕೀಟನಾಶಕ ಬರ್ತಾವೆ. ಅದಕ್ಕೆ ಹೇಳ್ತಾರೆ ನಾವು ಮಾಡೋ, ಯಾಕಂದ್ರೆ ಬರೇ ಹುಳಗಳಿಗೆ ಅಷ್ಟೇ ಇಲ್ಲ, ಮಾಡೋರ್ಗು ಅಷ್ಟೇ ಮುಂಜಾಗ್ರತೆ. ಇವತ್ತಿನ ದಿವಸ ಸಾವಿರಾರು ಜನ ಇದು ಕೀಟನಾಶಕಗಳು ಹೆಂಗಂದ್ರೆ ಸೀದಾ ಸಾಯಿಸಲ್ಲ, ಕೆಲವೊಂದು ನಿಧಾನವಾಗಿ ನಮ್ಗೆ ಸಾಯಿಸುವಂತ ಪಾಯ್ಸನ್ ಸೈಲೆಂಟ್ ಕಿಲ್ಲರ್ಸ್ ಆಗೋದ್ರಿಂದ ಬಹಳ ಮುಂಜಾಗ್ರತೆನ ವಹಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಒಂದು ವಿಚಾರ, ರೈತರು ಬಹಳಷ್ಟು ಎಲ್ಲಿ ತಮಗೆ ಕೋಲ್ಡ್ ಸ್ಟೋರೇಜ್ ಒಂದು ಸೌಲಭ್ಯಗಳು ಇರ್ತವೆ ಅಲ್ಲಿ ಶೀತಲ ಗೃಹದಲ್ಲಿ ಸಂಗ್ರಹಣೆ ಮಾಡಿಡಬಹುದು, ಅದು ಬಹಳ ಮುಖ್ಯ. ಅದು ಇಟ್ಟರೆ ಚೆನ್ನಾಗಿರುತ್ತೆ. ಒಳ್ಳೆಯದು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ, ಇದುವರೆಗೂ ಬೀಜ ಸಂಗ್ರಹಣೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳಿದ್ರಿ. ಯಾಕಂದರೆ ಬೀಜ ಬಹಳ ಪ್ರಮುಖವಾದಂಥ ಒಂದು ಪರಿಕರ ಕೃಷಿಯಲ್ಲಿ. ರೈತರು ಒಳ್ಳೆಯ ಬೀಜವನ್ನು ಬಿತ್ತನೆ ಮಾಡಿದ್ದೇ ಆದರೆ ಅವರು ಒಳ್ಳೆಯ ಫಸಲನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯ ಬೀಜ ಅಂತಂದರೆ ಅದಕ್ಕೆ ಕೀಟ ಮತ್ತು ರೋಗ ಬಾಧೆ ಯಾವುದೂ ಇರಬಾರ್ದು. ಇದು ಇರಬಾರ್ದಂತಂದ್ರೆ ನಾವು ಸಂಗ್ರಹಣೆಯಲ್ಲಿ ಉತ್ತಮ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ತಾವು ಹೇಳಿದಾಗೆ ಶೀತಲ ಗೃಹದಲ್ಲಿ ಬೀಜಗಳ ಸಂಗ್ರಹಣೆ ಮಾಡಿಡೋದು, ಎಲ್ಲಿ ಸೌಲಭ್ಯ ಇದೆ ಅಲ್ಲಿ ಮಾಡಿಟ್ರೆ ಇನ್ನೂ ಒಳ್ಳೇದಂತಕ್ಕಂಥ ವಿಚಾರ ಹೇಳಿದ್ರಿ. ರೈತ ಬಾಂಧವರು ಇಂಥ ಒಂದು ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲ ನಾಡಗೌಡರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಬಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರು, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಪ್ರಕಾರ ನಾಳೆ ರಾಯಚೂರು ತಾಲೂಕಿನಲ್ಲಿ 1/1/2023 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದುಬಂದಿದೆ. ಇನ್ನು ಗರಿಷ್ಠ ಆರ್ದ್ರತೆಯ ಪ್ರಮಾಣ 68%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 27% ಇರುವುದೆಂದು ಹೇಳಲಾಗಿದೆ. ಇನ್ನು ಗಾಳಿಯು 7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆಯ ಪ್ರಕಾರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಕಡಲೆಯನ್ನು ಬಿತ್ತಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಜೊತೆಗೆ ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM ಅಂತಂದರೆ 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸಬೇಕು. ಇದರಿಂದ ಬೆಳೆಗಳು ಸದೃಢ ಮತ್ತು ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಟ್ಟಿಗೆಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ ರೈತ ಬಾಂಧವರು 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಜೊತೆ ಕಳೆ ನಿಯಂತ್ರಣ ಮಾಡುವುದರಿಂದ ತೇವಾಂಶದ ಸಂರಕ್ಷಣೆಯಾಗ್ತದೆ ಮತ್ತು ಇದನ್ನು 12-15 ದಿನಗಳ ನಂತರ ಪುನರಾವರ್ತನೆಯನ್ನು ಮಾಡಬೇಕು. ಜೋಳದಲ್ಲಿ ಸುಳಿನೊಣದ ಹತೋಟಿಗೆ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಭತ್ತ ಕಟಾವಾದ ಗದ್ದೆಗಳಲ್ಲಿ 2ನೇ ಬೆಳೆ ತೆಗೆದುಕೊಳ್ಳಲು ಅವಕಾಶವಿಲ್ಲದಂತಹ ರೈತ ಬಾಂಧವರು ಉಳಿದ ತೇವಾಂಶವನ್ನು ಆರುವ ಮೊದಲು ತಪ್ಪದೇ ಮಾಗಿ ಉಳುಮೆಯನ್ನು ಮಾಡಬೇಕು. ಭತ್ತ ಕಟಾವಿನ ನಂತರ ರೈತ ಬಾಂಧವರು ಭತ್ತದ ಗದ್ದೆಯಲ್ಲಿನ ತೇವಾಂಶವನ್ನು ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ರೈತ ಬಾಂಧವರು ಹುಲ್ಲಿನ ಹೊರೆಯನ್ನು ಕಟ್ಟುವ ಮೊದಲು ಇಬ್ಬನಿಯನ್ನು ಆರಲು ಬಿಡಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ ರೈತ ಬಾಂಧವರು 1 ಮಿಲಿಲೀಟರ್ ಹೆಕ್ಸಾಕೊನಜಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನಲ್ಲಿ ಜಿಗು ಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿ ಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಸದ್ಯದಲ್ಲಿ ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿ ಬೆನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದೆ. ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ರಾಸುಗಳಿಗೆ ಉಪಯೋಗಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನ್ಯಾ ತಡೆಗಟ್ಟೋಣ. ಮುಂಜಾಗೃತ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು